ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಭದ್ರಾವತಿ FM ಕಂಪನಾಂಕ 103.5 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ 675 ತರಂಗಾಂತರದಲ್ಲಿ ಚುನಾವಣೆಗೆ ಸಂಬಂಧಿಸಿದಂತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಶಿವಮೊಗ್ಗ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದ ಡಾಕ್ಟರ್ ಸೆಲ್ವಮಣಿ ಆರ್ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸ್ವೀಪ್ ಚಟುವಟಿಕೆಯ ನೋಡಲ್ ಅಧಿಕಾರಿಗಳಾದ ಸ್ನೇಹಾಲ್ ಸುಧಾಕರ್ ಲೋಖಂಡೆ ಅವರು. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ SR ಭಟ್. ಕೇಳುಗರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 27082, ಇನ್ನೊಂದು ಸಂಖ್ಯೆ 27082. ಭದ್ರಾವತಿ ಹೊರಗಿನಿಂದ ಕರೆ ಮಾಡುವವರಿಗೆ STD ಕೋಡ್ ಸಂಖ್ಯೆ 08282. ವ್ಯಾಟ್ಸ್ಆಪ್ ಮೂಲಕ ಮೆಸೇಜ್ ಮಾಡುವವರಿಗೆ ಮೊಬೈಲ್ ಸಂಖ್ಯೆ 9481517600. ಕೇಳಿ ಚುನಾವಣೆಗೆ ಸಂಬಂಧಿಸಿದಂತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳಿದ್ರೆ May 10 ನಡೆಯತಕ್ಕಂತಹ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ಇಂದು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ನೇರವಾಗಿ ಭಾಗವಹಿಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳಾದಂತಹ ಡಾಕ್ಟರ್ ಸೆಲ್ವಮಣಿಯಾರ್ ಅವರು. ಡಾಕ್ಟರ್ ಸೆಲ್ವಮಣಿಯಾರ ನಮಸ್ಕಾರ. ನಮಸ್ತೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಹಾಗೂ ನಮ್ಮೊಟ್ಟಿಗೆ ಇದ್ದಾರೆ ಜಿಲ್ಲಾ ಪಂಚಾಯತ್ ಶಿವಮೊಗ್ಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಹಾಗೂ ಸ್ವೀಪ್ ಚಟುವಟಿಕೆಯ ನೋಡಲ್ ಅಧಿಕಾರಿಗಳಾದಂತಹ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು. ಸ್ನೇಹಲ್ ಅವರ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕೇಳುಗರಿಗೆ ಆರಂಭದಲ್ಲಿ ಈಗಾಗಲೇ ಅವರು ಫೋನ್ ನಂಬರ್ ಗೊತ್ತಿದೆ, ಅದರೊಟ್ಟಿಗೆ ವಾಟ್ಸ್ಆಪ್ ಮೆಸೇಜ್ಗಳನ್ನು ಕೂಡ ಮಾಡೋದಕ್ಕೆ ಸಿದ್ಧರಾಗಿ ಕೂತಿದ್ದಾರೆ. ಆರಂಭದಲ್ಲಿ ತಾವು ಏನ್ ಹೇಳ್ತೀರಿ? ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಂತ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರುವ May 10 MLA ಎಲೆಕ್ಷನ್ ಇದೆ. ತಾವು ಎಲ್ಲರೂ ಕೂಡ, ಮತದಾರರು ಎಲ್ಲರೂ ಕೂಡ ಕಡ್ಡಾಯವಾಗಿ ಭಾಗವಹಿಸಬೇಕು. ಏನು 10 ಬೇರೆ ಏನೇ ಕೆಲಸಗಳು ಇದ್ರೂ ಕೂಡ ಅದನ್ನು ಬದುಕಿಟ್ಬಿಟ್ಟು ಕಡ್ಡಾಯವಾಗಿ ಮತ ಹಾಕಿದ ಮೇಲೇನೆ ಬೇರೆ ಕೆಲಸಗಳು ತೊಡಗಿಸ್ಕೊಳ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಸೊ ಇದು ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಿರುವ ಹಕ್ಕು, ಅದನ್ನು ಅವನ್ನು ಚಲಾಯಿಸಲೇಬೇಕಾಗುತ್ತೆ. ಸ್ನೇಹಲ್ ಅವರೇ, ಈಗ ಹಕ್ಕನ್ನು ಚಲಾಯಿಸಬೇಕು ಅಂತ ಡಾಕ್ಟರ್ ಸೆಲ್ವಮಣಿ ಅವರು ಹೇಳಿದ್ರು, ತಾವೇನ್ ಹೇಳ್ತೀರಿ? ನಾನು ಅದೇ ಹೇಳಕ್ಕೆ ಇಷ್ಟಪಡ್ತೀನಿ, 10 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಏನು ಬರ್ತಾ ಇದೆ, ಆ ಚುನಾವಣೆಯಲ್ಲಿ ತಾವು ಎಲ್ಲರೂ ಕಡ್ಡಾಯವಾಗಿ ಮತ ಚಲಾಯಿಸಬೇಕು, ಮತದಾನ ಮಾಡಬೇಕು, ಮತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 100% ವೋಟಿಂಗ್ ಆಗಬೇಕು. ಆ ಎಲ್ಲ ಮನುಷ್ಯಿಂದ ತಾವು ಎಲ್ಲ ಹೊರಗಡೆ ಬಂದು ವೋಟಿಂಗ್ ಮಾಡಲೇಬೇಕು. ಥ್ಯಾಂಕ್ ಯು. ಶಿವಮೊಗ್ಗ ಜಿಲ್ಲೆಯ ಒಂದು ಪ್ರತಿಯೊಬ್ಬ ಮತದಾರರು ಬಂದು 100% ವೋಟಿಂಗ್ ಮಾಡಿ ರಾಜ್ಯದಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿ ಈ ಸಾರಿ ಶಿವಮೊಗ್ಗ ಇರಬೇಕು. ನಮ್ಮ ಕೇಳುಗರ ಕರೆಗಳನ್ನ ತಗೊಳ್ಳೋಣ. ಮೊದಲನೇ ಫೋನ್ ಕರೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅಂತ, ಭದ್ರಾವತಿಯಿಂದ ಚೆನ್ನಾಪುರ. ಹೇಳಿ ನಾಗರಾಜ್ ಅವರೇ. ಇದು ಪ್ರಜಾಪ್ರಭುತ್ವದಲ್ಲಿ ಈ ಎಲೆಕ್ಷನ್, ಒಂದು ಲೋಕಸಭೆ ಎಲೆಕ್ಷನ್, ಒಂದು ವಿಧಾನಸಭೆ ಎಲೆಕ್ಷನ್ ನಡೀತದೆ. ಇದರಲ್ಲಿ ಪಾರ್ಟಿಗಳು ತಮ್ಮ ತಮ್ಮದೇ ಆದ ಪ್ರತಿಭೆಯನ್ನು ಬಿಡ್ತಾರಲ್ಲ, ಜನಗಳಿಗೆ ಆಶ್ವಾಸನೆ ಕೊಡ್ತಾ ಇದಾರಲ್ಲ, ಇದು ಸತ್ಯವೋ ಅಥವಾ ಸುಳ್ಳು ಅದನ್ನು ನೀವು ನಿರ್ಧರಿಸಬೇಕು. ಅದಕ್ಕೆ ಪ್ರಜಾಪ್ರಭುತ್ವ ಪ್ರಜೆಗಳೇ, ಪ್ರಜೆಗಳಿಂದ ಪ್ರಜೆಗಳು ಆರಿಸ್ತಾರೆ, ಅದು ಸರ್ಕಾರ ಇದು. ಹೌದು, ಅದರಿಂದ ನಾವು ಹೇಳೋದೇನಂದ್ರೆ ಬದಲಾವಣೆ ತರಬೇಕು ಅಂತ ನನ್ನ ಅಭಿಲಾಷೆ. ಬದಲಾವಣೆ ತರೋದಕ್ಕೆ ನಿಮಗೆ ಕೊಟ್ಟಂತಹ ಅವಕಾಶ ಇದು, ಏನಂತೀರಿ ಡಾಕ್ಟರ್ ಸೆಲ್ವಮಣಿ ಅವರು? ಖಂಡಿತ. ಅದಕ್ಕೋಸ್ಕರ ಈ ಸಲ ಈ ಸರ್ಕಾರಗಳು ತಮ್ಮ ತಮ್ಮ ಆಶ್ವಾಸನೆ ಕೊಟ್ಟರೆ ಜನಗಳ ಗತಿ ಏನ್ ಸರ್? ಮುಂದೆ ಅವರು ಆಶ್ವಾಸನೆ ಓಟ್ ಹಾಕ್ಬಿಡ್ತಾರೆ, ಆಮೇಲೆ ಅವರು ತಮ್ಮದೇ ಆದ ರೀತಿಯಲ್ಲಿ ಹೋಗ್ತಾ ಇರ್ತಾರೆ. ನೀವು ಈಗ ಯಾರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ನಿಮಗೆ ಅದು ಇಷ್ಟ ಆಗಿದೆಯಾ ಅಂತ ತಿಳ್ಕೊಂಡು ನೀವು ಓಟ್ ಮಾಡಿ ಉತ್ತಮರಾದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೆ ಈ ಒಂದು ಮತದಾನದ ಮಹತ್ವ ಅಂತ ಹೇಳ್ತಿದೀವಿ. ನಮ್ಮ ಮುಂದಿನ ಫೋನ್ ಕರೆಗೆ ಹೋಗೋದಕ್ಕಿಂತ ಮೊದಲು ಇಲ್ಲೊಂದು ವಾಟ್ಸ್ಆಪ್ ಮೆಸೇಜ್ ಬಂದಿದೆ. ಫೋನ್ ನಂಬರ್ ಎಂಡ್ ವಿತ್ 8689. ಮತದಾರರ ಪಟ್ಟಿಯಲ್ಲಿ ಹೊಸದಾಗಿ ಹೆಸರನ್ನ ಸೇರಿಸುವುದರ ಬಗ್ಗೆ ತಿಳಿಸ್ತಾ ಇದ್ದೀರಿ, ಸ್ವಲ್ಪ ತಿಳಿಸಿ, ಈಗ ನಾವು ಸೇರಿಸಬಹುದಂತ ಕೇಳ್ತಿದ್ದಾರೆ ಇವರು. ನಾವು ಯಾವಾಗ ಬೇಕಾದ್ರೆ ತಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ದಾಖಲೆ ಮಾಡ್ಕೊಳ್ಳಕ್ಕೆ ಅವ್ರ ಅವಕಾಶ ಇರುತ್ತದೆ. ಬಟ್ ಆದ್ರೆ ಈ ಒಂದು ಎಲೆಕ್ಷನ್ ಅಲ್ಲಿ ವೋಟ್ ಆಗ್ಬೇಕಾದ್ರೆ ಕೊನೆಯ ದಿನಾಂಕ ಏಪ್ರಿಲ್ 10 ಒಳಗಡೆ ಅವರು ಮತದಾರರ ಪಟ್ಟಿಗೂ ತಮ್ಮ ಹೆಸರನ್ನು ಸೇರಿಸಿಕೊಳ್ಳಕ್ಕೆ ಅರ್ಜಿಯನ್ನು ಸಲ್ಲಿಸಿರಬೇಕು. ಈಗ ಹೋಗಿ ಅವರು ಹೊಸದಾಗಿ ಅರ್ಜಿ ಕೊಟ್ಟರೆ ಸೇರಿಸಿಕೊಳ್ತೀವಿ, ಬಟ್ ಆದ್ರೆ ಈ ಎಲೆಕ್ಷನ್ ಅಲ್ಲಿ ನಾವು ಒಟ್ಟಾಗಕ್ಕೆ ಅವಕಾಶ. ತಮ್ಮ ವಾರ್ಡ್ ಅನ್ನು ಕೂಡ ಬರೀತಾರೆ, 22-26 ವಾರ್ಡ್ ನ ಬ್ಲಾಕ್ ಎಲೆಕ್ಟ್ರಲ್ ಆಫೀಸರ್ಗಳ ಬಗ್ಗೆ ಮಾಹಿತಿ ನೀಡಲು ಬಂದಿರೋದಿಲ್ಲ, ಅದಕ್ಕೇನೆ ನಮಗೆ ಅವಕಾಶ ಆಗಿಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಬಿಎಲ್ಒಗಳು ನಾವು ಹೌಸ್ ಟು ಹೌಸ್ ವಿಸಿಟ್ಗೂ ಕೂಡ ಹೇಳಿದೀವಿ, ಬಿಎಲ್ಒಗಳು ಹೌಸ್ ಟು ಹೌಸ್ ವಿಸಿಟ್ ಮಾಡಿ ನಮಗೆ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸಪೋಸ್ ಅವ್ರಿಗೇನಾದ್ರೂ ಡೌಟ್ ಇದ್ರೆ ನಾನು ಮುಂಚೆನೆ ಕೂಡ ತಮ್ಮೆಲ್ಲರಿಗೂ ಹೇಳಿದೀನಿ, 1950 ಕಾಲ್ ಮಾಡಿದಾಗ ಅವ್ರ ಲೋಕಲ್ ಬಿಎಲ್ಒ ಅವ್ರ ನಂಬರ್ ಏನಂತ ಹೇಳ್ಕೊಡ್ತಾರೆ, ಅವ್ರಿಗೂ ಅವರು ಕಾಲ್ ಮಾಡಿ ತಮ್ಮ ಮತದಾರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಕ್ಕೆ ಅವಕಾಶ ಮಾಡಿಕೊಡಬಹುದು, ಅಥವಾ ವೋಟರ್ ಹೆಲ್ಪ್ ಲೈನ್ ಆಪ್ ಅಲ್ಲಿ ಕೂಡ ತಮ್ಮ ಹೆಸರನ್ನು ಸೇರಿಸಿಕೊಳ್ಳಕ್ಕೆ ಅವಕಾಶ ಇರುತ್ತೆ. ಮುಂದಿನ ಫೋನ್ ಕರೆ. ಹಲೋ. ಹಲೋ, ನನ್ನ ಹೆಸರು ಗೋಪಾಲಂದ ಅಂತ, ಭದ್ರಾವತಿ ಅಂತ. ಹೇಳಿ ಗೋಪಾಲ್. ಚುನಾವಣೆಗಳಲ್ಲಿ ಹಣ ತೋಲ್ಗಳ ಮತ್ತಿರುವ ವಾಮವಾರ್ಗಳಿಂದ ಜನಪದಗಳನ್ನು ಅನರ್ಹಗೊಳಿಸೋದಕ್ಕೆ ನೋಟಾ ಅಂತ ಪಟ್ಟನ್ನು ಜಾರಿಗೊಳಿಸಿದ್ದೀರಾ? ಆದ್ರೆ ನೋಟಾಕ್ಕೆ ಜಾಸ್ತಿ ಮತ ಜನ ಹಾಕಿದ್ರು ಆ ಕ್ಷೇತ್ರದಿಂದ ಸ್ಪರ್ಧಿಸಿದ ಅಭ್ಯರ್ಥಿಗಳನ್ನು ಯಾವ ಚುನಾವಣೆಯಲ್ಲೂ ನಿಲ್ಲದಂತೆ ಮಾಡದೆ ಕೇವಲ ಔಪಚಾರಿಕವಾಗಿರುವುದು ಹಲ್ಕಿತವಂತಾಗಿದೆ. ಜಗದ್ದಾಗಿರೋ ಅಪಾರ ಸಂಪತ್ತು ಮತ್ತು ಕ್ರಿಮಿನಲ್ ಕೇಸ್ಗಳಲ್ಲೇ ಸಾಕ್ಷ್ಯಾಧಾರಗಳಲ್ಲೇ ಖುಲಾಸೆಗೊಂಡಂತಹ ರಾಜಕಾರಣಿಗಳನ್ನು ಮತ್ತೆ ಅದಕ್ಕೆ ಅವರು ಮಾತನಾಡ್ತಾ ಇದ್ದಾರೆ. ದೂರವಾಣಿ ಸಂಪರ್ಕ ಕಡಿತ ಆಗಿದೆ. ನಮ್ಮ ಮುಂದಿನ ಫೋನ್ ಕರೆಗೆ ಹೋಗ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಸತೀಶ್ ಕುಮಾರ್ ಅಂತೇಳಿ, ಶಿವಮೊಗ್ಗದಿಂದ. ಹೇಳಿ ಸತೀಶ್. ಸರ್, ಈಗ ತಾವು ಸ್ಯಾಲರಿಡ್ ಪೀಪಲ್ಗೆ ಅವರೇ ಹಾಕೋದಿಲ್ಲ ವೋಟು, ರಜಾ ಕೊಡ್ತೀವಿ ಅದನ್ನ ಕಂಪಲ್ಸರಿ ಮಾಡಬಾರ್ದು ಅಂತ ನಂದು ಒಂದು ಕರೆ. ಒಂದು ಈಗ ಸ್ನೇಹಲ್ ಅವರು ನೀವು ಹೇಳಬೇಕು, ನೀವು ಸ್ವೀಪ್ ಆಕ್ಟಿವಿಟಿಯಲ್ಲಿ ತೊಡಕೊಂಡಂತವ್ರು. ಸೊ ಎಲ್ಲ ಅವರ ಹೇಳುವ ಪ್ರಕಾರ ಸ್ಯಾಲರಿ ಕ್ಲಾಸ್ ವೋಟಿಂಗ್ ಸ್ವಲ್ಪ ಕಡಿಮೆ ಇದೆ, ಅದೇ ನಿಜ. ಅದಕ್ಕೆ ಕೂಡ ನಾವು ಈಗ ಅವೇರ್ನೆಸ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಬಟ್ ಅವರು ಹೇಳುವ ಪ್ರಕಾರ ಕಂಪಲ್ಸರಿ ವೋಟಿಂಗ್ ಈಗ ನಮ್ಮ ದೇಶದಲ್ಲಿ ಅದು ಇನ್ನೂ ಅದು ಇನ್ನೂ ಆಗಿಲ್ಲ, ಮತ್ತೆ ಆ ಎಲ್ಲ ಅದು ಡಿಸಿಷನ್ಸ್ ನಾವು ಮಾಡಕ್ಕೆ ಆಗಲ್ಲ. ಸೊ ಬಟ್ ಕಂಪಲ್ಸರಿ ಆಗಿಲ್ಲ ಅಂದ್ರೆ ಕೂಡ ಏನು ನಮಗೂ ಉಪಯೋಗ ಇದೆ, ಮತ್ತೆ ನಮ್ಮ ಭವಿಷ್ಯಕ್ಕೆ ಏನು ಎಷ್ಟು ಇಂಪಾರ್ಟೆಂಟ್ ಇದೆ ಆ ಎಲ್ಲ ನೋಡಿಕೊಂಡು ನಮ್ಮ ಎಲ್ಲ ಕ್ಲಾಸ್ ಸ್ಯಾಲರಿ ಕ್ಲಾಸ್ ಇರ್ಬೋದು, ನಾನ್ ಸ್ಯಾಲರಿ ಕ್ಲಾಸ್ ಇರ್ಬೋದು, ಎಲ್ಲ ಜನರೇ ವೋಟಿಂಗ್ ಮಾಡಬೇಕು ಅಂತ ಒಂದು ಅಭಿಪ್ರಾಯ. ಕಂಪಲ್ಸರಿ ಒಂದು ಸತೀಶ್, ಈಗ ಕಂಪಲ್ಸರಿ ಮಾಡಿ ತೊಂದರೆ ಆಗೋದಕ್ಕಿಂತ ನಾವಾಗಿ ನಾವು ವೋಟ್ ಹಾಕಿದ್ರೆ ಅದು ಬಹಳ ಅನುಕೂಲ ಆಗುತ್ತಲ್ವಾ? ಅದೇ ಕಂಪಲ್ಸರಿ ಇನ್ ಸೆನ್ಸ್ ಈ ತರ ಸರ್, ಈಗ ಅವರು ವೋಟ್ ಹಾಕಿದ್ರೆ ಅವ್ರಿಗೆ ಸಿಎಲ್ ಕೊಡೋಣ ಸರ್, ಇಲ್ಲಾಂದ್ರೆ ಬೇಡ. ಈಗಾಗಲೇ ಎಲೆಕ್ಷನ್ ಕಮಿಷನ್ ಅಲ್ಲಿ ಚರ್ಚೆ ಅಲ್ಲಿ ಇದೆ, ಇನ್ನು ಆ ನಿರ್ಧಾರನ ತಗೊಂಡಿಲ್ಲ. ತಮ್ಮ ಸಲಹೆ ಕೂಡ ನಾನು ಎಲೆಕ್ಷನ್ ಕಮಿಷನ್ ತಿಳಿಸ್ತೇನೆ. ಆಮೇಲೆ ಸರ್ ಇನ್ನೊಂದು ಸರ್, ಈ ಪ್ರೇಕ್ಷಣೀಯ ಸ್ಥಳಗಳನ್ನ ತಾವು ಬಂದ್ ಮಾಡಕ್ ತಗೊಂಡಿದ್ರೆ ಅದಕ್ಕೆ ತಮಗೆ ಅಭಾರಿ ಸರ್. ಥ್ಯಾಂಕ್ ಯು, ಒಳ್ಳೆ ಡಿಸಿಷನ್. ಅದೇ ತರನೇ ಎಲ್ಲವನ್ನು ಥ್ರೋಔಟ್ ಸ್ಟೇಟ್ ಮಾಡ್ಲಿಕ್ಕೆ ನಾವು ಜಿಲ್ಲಾಧಿಕಾರಿ ಇಲಾಖೆ ನಾವು ಶಿವಮೊಗ್ಗ ಬಗ್ಗೆ ನಿರ್ಧಾರ ಮಾಡಕ್ ಆಗುತ್ತೋ ಹೊರತು ರಾಜ್ಯದ ಬಗ್ಗೆ ನಿರ್ಧಾರ ತಗೋಕ್ ಆಗಲ್ಲ. ಸತೀಶ್ ಅವರು ಒಂದು ಮಾದರಿ ಅಂತ ಹಾಕೊಟ್ಟಿದಾರಲ್ಲ ಸಲುಮಣಿ ಅವರು. ಹೌದು ಸರ್, ಹೌದು ಸರ್, ಅದೇ ತುಂಬಾ ಧನ್ಯವಾದ ಸರ್ ಅವರಿಗೆ. ಅದೇ ತರ ಎಲ್ಲಾ ಕಡೆ ಮಾಡ್ಲಿ ಅಂತ ಸರ್ ಎಲ್ಲ. ಈಗ ನಿಮ್ಮ ಮಾತನ್ನ ಮುಂದೆ ಎಲೆಕ್ಷನ್ ಕಮಿಷನ್ ಗೆ ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಮುಂದಿನ ಫೋನ್ ಕರೆಗೆ ಹಲೋ. ಹಲೋ ಹಲೋ ಹಲೋ, ಹೇಳಿ. ತಮ್ಮ ಹೆಸರು? ಗೋಪಾನಂದ ಅಂತ, ಭದ್ರಾವತಿ. ಹೇಳಿ ಸರ್. ಚುನಾವಣೆಯಲ್ಲಿ ಹಣ ಸ್ವಲ್ಪ ಇದ್ರಿಂದ ನಮ್ಮ ಅಮ್ಮಗಳಿಂದ ಆಯ್ಕೆ ಆಗಿದ್ದಾರೆ ಜನಪ್ರತಿನಿಧಿ. ನಿಮ್ಮ ಒಂದು ದೂರವಾಣಿಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಒಂದು ಡಾಕ್ಟರ್ ಸೆಲ್ಮಣಿ ಅವರು ಇಲ್ಲಿ ಒಂದು ಟೆಲಿಫೋನ್ ನಂಬರ್ 765 ಎಂಡ್ ವಿತ್ ಇವರು ಹೇಳ್ತಾರೆ. ಸೆಲ್ಮಣಿ ಅವರು ಜಿಲ್ಲಾಧಿಕಾರಿ ಶಿವಮೊಗ್ಗ, ನಿಮ್ಗೆ ನಮಸ್ಕಾರ ಹೇಳ್ತಾನೆ ಅವ್ರು ಹೇಳೋದು. ಚುನಾವಣೆ ಸಮಯದಲ್ಲಿ ನಾಮಪತ್ರಿಕೆ ಸಲ್ಲಿಕೆ ವೇಳೆ ಆಸ್ತಿ ವಿವರ ಎಲ್ಲ ಅಚ್ಚುಕಟ್ಟಾಗಿ ಕೊಡಬೇಕು. ಕೊಡುವಂತ ಮನುಷ್ಯ ತಮ್ಮಲ್ಲಿ ಇಲ್ಲದೆ ಇದ್ರೆ ಏನಾದ್ರೂ ಏರೋಪೇರ್ ಆಗಿದ್ರೆ ಅದಕ್ಕೆ ತಾವು ಯಾವ ರೀತಿ ಕ್ರಮವನ್ನು ತಗೋತೀವಿ? ಈಗ ಅಫಿಡವಿಟ್ ಬಗ್ಗೆ ನಾವು ನಿರ್ಧಾರ ತಗೋಕೆ ಎಲೆಕ್ಷನ್ ಆಫೀಸರ್ಗೂ ಏನೋ ಅವಕಾಶ ಇರಲ್ಲ. ಬಟ್ ಆದ್ರೆ ತಪ್ಪಾಗಿ ಅಫಿಡವಿಟ್ ಸಲ್ಲಿಸಿದ್ರೆ ಆ ಅಫಿಡವಿಟ್ ಅನ್ನು ಕ್ವಶನ್ ಮಾಡಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇರುತ್ತದೆ. ಎಲೆಕ್ಷನ್ ಪೆಟಿಷನ್ ಅನ್ನು ಹೈಕೋರ್ಟ್ ಅಲ್ಲಿ ಫೈಲ್ ಮಾಡಕ್ಕೂ ಕೂಡ ಜನರಿಗೂ ಅವಕಾಶ ಇರುತ್ತೆ. ನಮ್ಮ ಮುಂದಿನ ಫೋನ್ ಕರೆ. ಹಲೋ, ಜಾರಿಗೆ ಯಾಕೆ ಬಂದಿಲ್ಲ ಇನ್ನು? ಹಲೋ, ತಮ್ಮ ಹೆಸರು ಮತ್ತು ಫೋನ್ ನಂಬರ್. ಹಲೋ, ನೋಟಾ ಕಾಯ್ದೆ ಇದೆಯಲ್ಲ, ನೋಟಾ ಅನ್ನಪ್ಪಿ. ನೋಟಾ ಆಗಿಲ್ಲ ಸರ್, ಎಲ್ಲ ಇದು ಸಾಕ್ಷ್ಯಾಧಾರಗಳೆಲ್ಲ ಖುಲಾಸೆ ಆಗ್ತಾರೆ, ಅವ್ರನ್ನ ಅನರ್ಹಗೊಳಿಸ್ತಾರೆ. ನೋಟಾ ಈಗಲೂ ಇದೆ, ಎಷ್ಟು ಅಭ್ಯರ್ಥಿಗಳು ಇದಾರೋ ಕೊನೆಯ ಅಭ್ಯರ್ಥಿಗಳ ಹೆಸರೆಲ್ಲ ಪಟ್ಟಿ ಆದ ಮೇಲೆ ಕೊನೆಯದಾಗಿ ನೋಟಾ ಇರ್ತದೆ, ಬ್ಯಾಲೆಟ್ ಪೇಪರ್ ಅಲ್ಲಿ ಇರ್ತದೆ. ನಿಮಗೆ ಉತ್ತಮವಾದಂತಹ ಅಭ್ಯರ್ಥಿಗಳು ಇಲ್ಲ ಅಂತಂದಾಗ ಮಾತ್ರ ನೀವು ನೋಟಾ ಮಾಡೋದಕ್ಕೆ ಅವಕಾಶ ಇದೆ. ಈಗಲೂ ಕೂಡ ನೋಟಾಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದೀವಿ. ಇನ್ನು ಇವರೊಬ್ರು ಕೇಳ್ತಾ ಇದಾರೆ, ಇವರು 15 ವರ್ಷದಿಂದ ಮತದಾನನೇ ಮಾಡಿಲ್ವಂತೆ, ಕಾರಣ ತನಗೆ ಮತ ಹಾಕುವ ಜಾಗ ತಿಳಿದಿಲ್ಲ, ಎಲ್ಲಾ ಮತದಾರರ ಕಥೆನೂ ಇದೇ ಆಗ್ಬಿಡುತ್ತ ಅಂತ ಭಯ ಇದೆ. ಅದಕ್ಕೆ ಇವರು ಯಾರು ಅಂತಂದ್ರೆ ರಂಗನಾಥ್ ಭಟ್ರು, ವಿನೋಬಾ ನಗರ, ಶಿವಮೊಗ್ಗ. ಸೊ ಎಲ್ಲಿ ಮತದಾರ ಇದೆಯಾ ಅಂತ ಗೊತ್ತಿಲ್ಲ ಅಂತ ಹೇಳೋದು ಅದು ಈಗ ಏನು ನಾವು ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ ಇದೀವಿ. ಸೊ ಇದು ಬಹಳ ಈಸಿ ಆದ ಒಂದು ವಿಚಾರ, ಯಾಕಂತ ಅವ್ರು ವಾಟ್ಸ್ಆಪ್ ಅಲ್ಲೇ ತಮಗೆ ಮೆಸೇಜ್ ಹಾಕಿದ್ದಾರೆ. ಸೊ ಹಂಗಾದ್ರೆ ಅವ್ರ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದೆಯಾ ಅಂತ, ವಾಟರ್ ಹೆಲ್ಪ್ ಲೈನ್ ಆಪ್ ಅಂತ ಒಂದಿದೆ, ಅವ್ರು ಡೌನ್ಲೋಡ್ ಮಾಡ್ಕೊಂಡಿದ್ರೆ. ಸೊ ಅದು ಡೈರೆಕ್ಷನ್ ಕೂಡ ತೋರಿಸ್ತು ಅವರು ಎಲ್ಲಿದೆ ಅಂತ ಯಾರನ್ನು ಕೇಳೋ ಹಾಗಿಲ್ಲ, ಯಾರನ್ನು ಕೇಳೋ ಹಾಗಿಲ್ಲ. ಒಂದ್ಸಾರಿ ಆಪ್ ಆನ್ ಮಾಡಿ ಮತಗಟ್ಟೆಯ ಸಂಖ್ಯೆಯನ್ನು ಒತ್ತಿದ್ರೆ, ವೋಟರ್ ಐಡಿ ಕಾರ್ಡ್ ಅನ್ನು ನಂಬರ್ ಅನ್ನು ಅಲ್ಲಿ ಒತ್ತಿದ್ರೆ ಎಲ್ಲಾನು ಕೂಡ ಆಟೋಮೆಟಿಕ್ ತಗೋತು. ಸೊ ಅದಾದ ಮೇಲೆ ಡೈರೆಕ್ಷನ್ ಕೇಳಿದ್ರೆ ಗೂಗಲ್ ಡೈರೆಕ್ಷನ್ ಕೂಡ ಅದಲ್ಲಿ ಅವ್ರನ್ನ ಮತಗಟ್ಟೆ ಮತ ಬೂತ್ನವರೆಗೂ ಕರ್ಕೊಂಡು ಹೋಗಿ ನಿಲ್ಸ್ಬಿಡುತ್ತೆ ನಮ್ಮ ಮುಂದಿನ ಫೋನ್ ಕರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿಮ್ಮ. ನನ್ನ ಹೆಸರು ವಿಜಯಲಕ್ಷ್ಮಿ ಪಂಡಿತ್ ಅಂತ. ಹೇಳಿ. ಚಿತ್ರದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜನಾನುರಾಗಿ ಜಿಲ್ಲಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮಸ್ತೆ ಅಮ್ಮ, ಪ್ಲೀಸ್. ಅವರು ತುಂಬಾ ಕ್ರಿಯಾಶೀಲವಾಗಿ ಅತ್ಯುತ್ತಮವಾಗಿ ಜನಗೆ ಸ್ಪಂದನೆ ಮಾಡ್ತಾರೆ, ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಅವರಿಗೆ ಧನ್ಯವಾದಗಳು. ಹಾಗೆ ವಿಜಯಲಕ್ಷ್ಮಿ ಅವರ ಸ್ನೇಹಲ್ ಅವರು ಕೂಡ ಸಿಹಿ ಆಗಿ ಬಂದಿದ್ದಾರೆ ಈಗ. ಹೌದು ಸರ್, ಅವರು ಬಂದಿದ್ದಾರೆ, ಅವರು ಕೂಡ ಮಾಡ್ತಾ ಇದಾರೆ. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ಸರ್, ಇದು ಮತದಾನದ ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ. ಇದು ಒಂದು ಸಮಾಜವನ್ನು ಎಚ್ಚರಿಸುವಂತ ಕಾರ್ಯಕ್ರಮ ಆಗಿದೆ. ಆಮೇಲೆ ಇದು ಬಹಳ ಅತ್ಯಗತ್ಯನೂ ಆಗಿದೆ. ಸಾಕಷ್ಟು ಅನೇಕ ವೆರೈಟೀಸ್ ಆಫ್ ಪ್ರೋಗ್ರಾಮ್ಸ್ ಅನ್ನ ಮಾಡಿದ್ದಾರೆ. ಸೊ ಇದೊಂದು ನಮಗೆ ಪ್ರಜಾಪ್ರಭುತ್ವದ ಹಬ್ಬವನ್ನಾಗಿ ಆಚರಿಸಬೇಕು. ಒಬ್ಬ ಶ್ರೇಷ್ಠ ನಾಯಕರನ್ನ ರೂಪಿಸುವಂತಹ ಬಹುದೊಡ್ಡ ಸಾಧನ ಇದು. ಸೊ ಪ್ರತಿಯೊಬ್ಬರು ಕಡ್ಡಾಯವಾಗಿ ವೋಟ್ ಮಾಡ್ತೀವಿ, ನಾವು ಮಾಡ್ತೀವಿ, ಬೇರೆಯವ್ರಿಗೂ ಮಾಡಿ ಅಂತ ಪ್ರೇರೇಪಿಸ್ತೇವೆ. ಒಂದು ಪ್ರಜಾಪ್ರಭುತ್ವಕ್ಕೆ ನಾವು ಇದು ಕೊಡುವಂತ ಕಾಣಿಕೆನೇ ಆಗಿದೆ. ಇದು ಕಡ್ಡಾಯ ಅನ್ನಕ್ಕಿಂತ ನಾವು ಮನಸ್ಸಿಂದ ನಾವು ಅರಿತುಕೊಂಡು ಇದಕ್ಕೊಂದು ನಮ್ಗೊಂದು ಅವಕಾಶ ಇದು. ಸೊ ಈ ಮತದಾನದ ದಿನಾಚರಣೆಯನ್ನ ಹಬ್ಬವನ್ನಾಗಿ ಆಚರಿಸ್ತೇವೆ, ಹೇಗೆ ಯುಗಾದಿ ಹಬ್ಬವನ್ನಾಗಿ ಆಚರಿಸ್ತೇವೆ, ಅದೇ ರೀತಿಯಾಗಿ ಪ್ರಜಾಪ್ರಭುತ್ವದ ಹಬ್ಬವನ್ನ ಮತದಾನದ ದಿನ ಮೇ 10ರಂದು ಕಡ್ಡಾಯವಾಗಿ ನಾವು ಖಂಡಿತ ಮತದಾನ ಮಾಡ್ತೀವಿ, ಬೇರೆಯವ್ರಿಗೂ ಪ್ರೇರೇಪಿಸ್ತೇವೆ. ಸ್ನೇಹಲ್ ಅವರು ನೋಡಿ, ಇವ್ರನ್ನ ಅಂಬಾಸಡರ್ ಮಾಡ್ಬಿಡ್ಬೋದು ನೀವು. ಧನ್ಯವಾದಗಳು. ನಮ್ಮ ಪರವಾಗಿ ಇಷ್ಟೆಲ್ಲ ಮಾತಾಡಿರೋದು ನಮಗೂ ಕೂಡ ಸಂತೋಷ. ಈಗ ಯಾಕಂದ್ರೆ ತಾವೇ ನಮ್ಮ ಪರವಾಗಿ ಎಲ್ಲಾ ಕಡೆನೂ ಪ್ರಚಾರ ಮಾಡ್ತೀರಾ, ನಮಗೂ ಕೂಡ ಸಂತೋಷ. ಖಂಡಿತ ಕೂಡ ಆಲ್ ಇಂಡಿಯಾ ರೇಡಿಯೋ ಮುಖಾಂತರ ಎಲ್ಲರ ಕೆಳಗರದನ್ನು ಕೂಡ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂತ, ಖಂಡಿತ ಎಲ್ಲರೂ ಕೂಡ ಭಾಗವಹಿಸಲಿ. ನಮ್ಮ ಸ್ವೀಪ್ ಕೆಲಸ ಕೂಡ ಅವರಿಗೆ ಸ್ವೀಪ್ ಅಂಬಾಸಡರ್ ಮಾಡಿಸಿ. ಈಗ ಸಂಭ್ರಮದಿಂದ ಆಚರಿಸ್ತೇವೆ. ನೀವೊಬ್ಬರೇ ಅಲ್ಲ, ಪ್ರತಿಯೊಬ್ಬರಿಗೂ ಹೇಳಿ. ನಾವ್ ಇದೀವಿ ಅಂದ್ರೆ ನಮ್ ಫ್ಯಾಮಿಲಿನಲ್ಲಿ ಎಲ್ಲಾನು ಕರ್ಕೊಂಡು ಹೋಗ್ತೀವಿ, ಅಕ್ಕಪಕ್ಕ ನೈಬರ್ಸ್ ಅನ್ನ ಕೂಡ ಕರ್ಕೊಂಡು ಹೋಗ್ತೀವಿ, ಮತ್ತೆ ಏರಿಯಾ ವೈಸ್ ಕರ್ಕೊಂಡು ಹೋಗ್ತೀವಿ, ಇಡೀ ಸಿಟಿ ಅನ್ನೋದೇ ಕರ್ಕೊಂಡು ಹೋಗ್ತೀವಿ. ಈಗ ನಮ್ಮ ಎಲ್ಲಾ ಕೆಳಗರಲ್ಲಿ ಕೂಡ ತಾವು ಒಂದು ಮಾದರಿ ಆಗ್ಬಿಟ್ಟಿದ್ದೀರಾ. ಧನ್ಯವಾದಗಳು. ಇನ್ನು ಇಲ್ಲಿ ಇನ್ನೊಬ್ರು ಕೇಳ್ತಾರೆ, ಎಂಡ್ ವಿತ್ 839 ಫೋನ್ ನಂಬರ್. ಚುನಾವಣಾ ಗುರುತಿನ ಚೀಟಿ ಇಲ್ಲದವರು ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ತೆಗೆದುಕೊಂಡು ಹೋದರೆ ಮತ ಚಲಾಯಿಸಬಹುದೇ? ಕಡೂರು ತಾಲೂಕು ಮತ್ತಣಗೆರೆಯಿಂದ MG ಪ್ರಶಾಂತ್ ಅವರು ಕೇಳ್ತಾ ಇದ್ದಾರೆ. ಖಂಡಿತ ಅವಕಾಶ ಇದೆ. ಸೊ ಸುಮಾರು ಒಂದು 16 ಡಾಕ್ಯುಮೆಂಟ್ಗಳಿದೆ, ಆಧಾರು ಮತ್ತು ನಿಮ್ಮ ಪ್ಯಾನ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್, ಈ ತರ 16 ಡಾಕ್ಯುಮೆಂಟ್ಗಳನ್ನು ಎಲೆಕ್ಷನ್ ಕಮಿಷನ್ ಗೊತ್ತುಪಡಿಸಿದೆ. ವೋಟರ್ ಐಡಿ ಕಾರ್ಡ್ ಇಲ್ಲ ಅಂತ ವೋಟರ್ ಹೆಲ್ಪ್ ಲೈನ್ ಆಪ್ ಅಥವಾ ನಿಮ್ಮ BLO ಹತ್ರ ಮಾತಾಡುವಾಗ ಅವರು ನಿಮಗೆ ಒಂದು ಬೂತ್ ಸ್ಲಿಪ್ ಅಂತ ಒಂದು ಕೊಡ್ತಾರೆ. ಆ ಸ್ಲಿಪ್ ಅನ್ನು ತಗೊಂಡು ಹೋದಾಗ ತಮಗೆ ಇನ್ನೂ ಈಸಿ ಆಗುತ್ತೆ. ಆವಾಗ ತಮ್ಮ ಐಡಿ ಕಾರ್ಡ್ ಅನ್ನು ಪ್ರೊಡ್ಯೂಸ್ ಮಾಡುವಾಗ ಅವರು ಮತ ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಐಡಿ ಕಾರ್ಡ್ ಅನ್ನ ತೋರಿಸಿ ಮತ ಚಲಾಯಿಸೋದಕ್ಕೆ ಅವಕಾಶ ಇದೆ, ಆದ್ರೆ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಇರಬೇಕು, ಇಟ್ ಇಸ್ ಎ ಕಂಪಲ್ಸರಿ. ಸೊ ಅದಕ್ಕೆ ಒಂದು ಸ್ಲಿಪ್ ಕೊಡ್ತಾರೆ, ವೋಟರ್ ಐಡೆಂಟಿಫಿಕೇಶನ್ ಸ್ಲಿಪ್ ಅಂತ ಒಂದು ಸ್ಲಿಪ್ ಕೊಡ್ತಾರೆ. ಅಲ್ಲ, ಇದನ್ನ ಸಾಮಾನ್ಯವಾಗಿ ಪಾರ್ಟಿಯವರು ತಂದು ಕೊಡೋದಲ್ಲ ಗೊತ್ತು, ತಾವು ಸರ್ಕಾರಿ ವತಿಯಿಂದ ಕೊಡ್ತಾ ಇದ್ದೀರಾ? ಅಲ್ಲ ಅಲ್ಲ, ಪಾರ್ಟಿಯವರಲ್ಲ. ನಾವು ಹೇಳ್ತಾ ಇರೋದು ನಮ್ಮ BLO ಆಲ್ರೆಡಿ ಎರಡು ತರ ಸ್ಲಿಪ್ ನಾವು ಕೊಡ್ತೀವಿ. ಒಂದು ವೋಟರ್ ಇನ್ಫಾರ್ಮೇಶನ್ ಸ್ಲಿಪ್ ಅಂತ ಒಂದು ಕೊಡ್ತೀವಿ, ಅದು ನಮ್ಮ A4 ಶೀಟ್ ಅಲ್ಲಿ ಹಾಫ್ ಪೇಜ್ ಇರುತ್ತದೆ, A5 ಸೈಜ್ ಅಲ್ಲಿ ಕೊಡ್ತೀವಿ. ಅದಲ್ಲಿ ಅವರ ಹೆಸರು, ಭಾಗ ಸಂಖ್ಯೆ ಎಲ್ಲಾನು ಕೂಡ ಇರ್ತದೆ, ಅದನ್ನು ವಿಳಾಸ, ಯಾವಾಗ ವೋಟಿಂಗ್ ಇದೆ ಅಂತ ಕೂಡ ಅದಲ್ಲಿ ಇನ್ಫಾರ್ಮೇಶನ್ ಇರುತ್ತದೆ. ಅದ್ರ ಜೊತೆಯಲ್ಲಿ ಅವರು ಮತದಾನ ಏನು ನಮ್ಮ ಪೋಲಿಂಗ್ ಬೂತ್ ನ ವಿಳಾಸ ಇರ್ತದೆ, ಅದ್ರ ಜೊತೆಯಲ್ಲಿ ಆ ಒಂದು ಗೂಗಲ್ ಮ್ಯಾಪ್ ಕೂಡ ಅದಲ್ಲಿ ಇರ್ತದೆ, ತಮ್ಮ ಮತಗಟ್ಟೆಗೆ ಹೇಗೆ ಹೋಗ್ಬೇಕು ಅಂತ ಒಂದು ಇದನ್ನು ಕೂಡ ಅದಲ್ಲಿ ಇರ್ತದೆ. ಇದು ಕೂಡ ನಮ್ಮ ಕೇಳುಗರಿಗೆ ಗೊತ್ತಿರಲಿ, ಇದನ್ನು ಕೂಡ ಅನುಸರಿಸಿಕೊಂಡು ಹೋಗ್ಲಿ. ಇನ್ನು ಕೆಲವರು ನೇರವಾಗಿ ಸ್ನೇಹಲವರು ನಿಮ್ಗೆ ಈ ಪ್ರಶ್ನೆ, ಎಂಡ್ ವಿತ್ 337 ಫೋನ್ ನಂಬರ್ ಅವರು ಕೇಳ್ತಿದ್ದಾರೆ, ಕಡಿಮೆ ಮತದಾನದ ಸ್ಥಳಗಳಲ್ಲಿ ಅವರಿಗೆ ಜಾಸ್ತಿ ಮತದಾನ ಮಾಡೋದಕ್ಕೆ ತಾವು ಯಾವೆಲ್ಲ ಕ್ರಮವನ್ನು ಕೈಗೊಂಡಿದ್ದೀರಿ ಅಂತ. ಸೊ ಈಗ 2 ತಿಂಗಳಿಂದ ನಮ್ಮ ಸ್ವೀಪ್ ಆಕ್ಟಿವಿಟೀಸ್ ನಡೀತಾ ಇದೆ. ಜಿಲ್ಲೆಯಲ್ಲಿ 1782 ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ಯಾವ್ಯಾವ ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ಕಡಿಮೆ ಮತದಾನ ಆಗ್ತಾ ಇದೆ ಆ ಎಲ್ಲ ಪೋಲಿಂಗ್ ಸ್ಟೇಷನ್ ಐಡೆಂಟಿಫೈ ಮಾಡಿದೀವಿ. ಅರೌಂಡ್ 442 ಪೋಲಿಂಗ್ ಸ್ಟೇಷನ್ ನಮಗೆ ಸಿಕ್ಕಿದೆ. ಸೊ ಆ ಪೋಲಿಂಗ್ ಸ್ಟೇಷನ್ ಪ್ರಕಾರ ನಾವು ಒಂದು ಮೈಕ್ರೋ ಪೋಲಿಂಗ್ ಸ್ಟೇಷನ್ ಪ್ರಕಾರ ಒಂದು ಮೈಕ್ರೋ ಪ್ಲಾನ್ ಮಾಡಿಕೊಂಡು ಆ ಏರಿಯಾದಲ್ಲಿ ಏನೇನು ಅವೇರ್ನೆಸ್ ಆಕ್ಟಿವಿಟೀಸ್ ಮಾಡಬೇಕು ಅದೆಲ್ಲ ನಾವು ಪ್ಲಾನ್ ಮಾಡಿದೀವಿ. ಆ ಏರಿಯಾದಲ್ಲಿ ಸ್ಪೆಸಿಫಿಕ್ ಆಗಿ ಬೂತ್ ವಾಕ್ ಮತ್ತೆ ಪೋಲಿಂಗ್ ಸ್ಟೇಷನ್ ಇಂಟ್ರೊಡಕ್ಷನ್, ನಮ್ಮ ಸಿಗ್ನೇಚರ್ ಕ್ಯಾಂಪೇನ್ಸ್, ರ್ಯಾಲೀಸ್, ಜಾಥಾಸ್, ಕ್ಯಾಂಡಲ್ ಮಾರ್ಚ್ ಅದೆಲ್ಲ ಮಾಡ್ತಾ ಇದೀವಿ. ಸೊ ಸ್ಪೆಸಿಫಿಕ್ ಆಗಿ ಸಿಟಿಯಲ್ಲಿ ನಗರ ಶಿವಮೊಗ್ಗ ಮತ್ತು ಭದ್ರಾವತಿ ನಗರ ಏರಿಯಾದಲ್ಲಿ ಕೂಡ ತುಂಬಾ ಪೋಲಿಂಗ್ ಸ್ಟೇಷನ್ ಅಲ್ಲಿ ಕಡಿಮೆ ಮತದಾನ ಆಗಿದೆ. ಸೊ ಆ ನಮ್ಮ ಆಕ್ಟಿವಿಟೀಸ್ ಅವೇರ್ನೆಸ್ ಆಕ್ಟಿವಿಟೀಸ್ ಆ ಏರಿಯಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ. ಸೊ ಅದೇ ಪ್ರಕಾರ ತುಂಬಾ ಪ್ರೋಗ್ರಾಮ್ಸ್ ಕೂಡ ಇನ್ನು ಮಾಡಿದೀವಿ, ನಾವು ಇನ್ನು ಮುಂದೆ ಕೂಡ ಮಾಡ್ತೀವಿ. ಸೊ ಆ ವೋಟರ್ ಏರಿಯಾದಲ್ಲಿ ಈ ಎಲ್ಲ ಪ್ರೋಗ್ರಾಮ್ಸ್ ನಡೀತಾ ಇದೆ. ಇನ್ನು ಈ ಎಂಡ್ ವಿತ್ 240 ಫೋನ್ ನಂಬರ್ ಅವರು, ಡಾಕ್ಟರ್ ಸೆಲ್ಮಣಿ ಅವರೇ, ಈ ಚುನಾವಣೆ ಬಂತು ಅಂತಂದ್ರೆ ಹಣ ಹಂಚೋದು ಇಲ್ಲ ಅಂತಂದ್ರೆ ಬೇರೆ ಬೇರೆ ರೀತಿಯ ಆಮಿಷಗಳಿಗೆ ಒಡ್ಡೋದನ್ನ ನೋಡ್ತಿರ್ತೀವಿ, ಇಂತಹ ಸಂದರ್ಭದಲ್ಲಿ ತಾವು ಏನ್ ಮಾಡಬಹುದು ಅನ್ನೋದನ್ನ ಕೇಳಿದ್ದಾರೆ. ಇದಕ್ಕೆ ನಮ್ಮ ಎಲೆಕ್ಷನ್ ಕಮಿಷನ್ ಒಂದು ವಿಶೇಷ ಆಪ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದೆ, CVIGIL ಅಂತ, CVIGIL CVIGIL ಅಂತ ಒಂದು ಆಪ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದೆ. ತಾವುಗಳು ತಮ್ಮ ಮೊಬೈಲ್ ಅಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಏನೇ ಕಂಪ್ಲೇಂಟ್ ಇರಬಹುದು, ಸೊ ಸುಮಾರು ಒಂದು 15-20 ತರದ ಕಂಪ್ಲೇಂಟ್ ಗಳಿರಬಹುದು, ಆ ಕಂಪ್ಲೇಂಟ್ ಗಳನ್ನು ಕೂಡ ಅದರಲ್ಲಿ ಅಪ್ಲೋಡ್ ಮಾಡಿದ ಸಮಯದಲ್ಲಿ 20 ನಿಮಿಷದ ಒಳಗಡೆ ನಮ್ಮ ಫ್ಲೈಯಿಂಗ್ ಸ್ಕೋಡ್ ಅಂತ ಇರ್ತದೆ. ಈ ಉದಾಹರಣೆಗೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಮಿನಿಮಮ್ 6-7 ತಂಡಗಳು ನಾವು ಈಗಾಗಲೇ ರಚನೆ ಮಾಡಿದೀವಿ. ಅದು 3 ಶಿಫ್ಟ್ ಅಲ್ಲಿ 24 ತಾಸನ್ನು ಕೂಡ 3 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ. ಸಪೋಸ್ ತಾವು ಅಪ್ಲೋಡ್ ಮಾಡಿದ ತಕ್ಷಣನೆ ಅದು ಕಂಪ್ಯೂಟರ್ ಅಲ್ಲಿ ಅವರು ಯಾರು FST ಕನ್ಸರ್ನ್ FST ಯಾರಿದಾರೋ ಆ ಏರಿಯಾಗೆ FST ಯಾರು ಬರ್ತಾರೋ ಅವ್ರ ಫ್ಲೈಯಿಂಗ್ ಸ್ಕೋಡ್ಗೆ ಆಟೋಮೆಟಿಕ್ ಅದು ಅವ್ರ ಮೊಬೈಲ್ ಅಲ್ಲಿ ಹೋಗುತ್ತೆ. ಅವರು ವಿತಿನ್ 20 ಮಿನಿಟ್ಸ್ ಆ ಸ್ಥಳಕ್ಕೆ ಹೋಗಿ ಅದನ್ನು ಐಡೆಂಟಿಫೈ ಮಾಡಿ ಸಪೋಸ್ ಅದು ಸತ್ಯ ಇದ್ರೆ ಅದನ್ನು ಗುರ್ತುಪಡಿಸಿ ಕೇಸ್ ಬುಕ್ ಮಾಡ್ತಾರೆ. ಅಂದ್ರೆ ಯಾವುದೇ ರೀತಿಯಲ್ಲಿ ಆಮಿಷಗಳನ್ನ ಒಡ್ಡಿದ್ದು ಕಂಡು ಬಂದ್ರೆ ಅವರಿಗೆ ಕಾನೂನು ಉಲ್ಲಂಘನೆ ಆದ್ರೆ, ಈಗ ಕಾನೂನು ಅಂತ ಉದಾಹರಣೆಗೆ ಪೋಸ್ಟರ್ ಅಂಟಿದು, ಈಗ ಹೊಸದಾಗಿ ಯಾರಾದ್ರೂ ಹೋಗಿ ಪೋಸ್ಟರ್ ಏನಾದ್ರೂ ಅಂಟದ ಅದನ್ನು ಕೂಡ ತಪ್ಪು. ಸೊ ಆ ತರ ಅಂಟಿಸಿದರೆ ಅವ್ರ ಮೇಲೂ ಕೂಡ ಕ್ರಮ ಆಗುತ್ತೆ. ಈಗ ದುಡ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಇಲ್ಲ ಸರ್ ನಾವು ಅಲ್ಲಿ ಲಿಕ್ಕರ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಈ ತರ ಇರೋ ಎಲ್ಲಾ ವಿಚಾರಗಳನ್ನು ಕೂಡ ಅದರಲ್ಲಿ ಈವನ್ ಕೆಲವೊಂದು ಕಡೆ ಏನ್ ಮಾಡ್ತಾರೆ, ಕೆಲವೊಂದು ವಸ್ತುಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಉದಾಹರಣೆಗೆ ಕುಕ್ಕರ್ ಇರಬಹುದು, ಆ ತರ ಸೀರೆಗಳು ಡಿಸ್ಟ್ರಿಬ್ಯೂಟ್ ಮಾಡೋದು, ಈ ತರ ನಮಗೆ ಕಂಪ್ಲೇಂಟ್ ಈಗಾಗಲೇ ಬಂದಿದೆ. ಎರಡು ಕಡೆ ನಾವು ರೈಡನ್ನು ಮಾಡಿದೀವಿ, ಒಂದು ಕಡೆ ಕೇಸು ಕೂಡ ಬುಕ್ ಆಗಿದೆ. ಕೇಸು ಕೂಡ ಬುಕ್ ಮಾಡಿ ಅವ್ರನ್ನ ಪನಿಶ್ ಮಾಡೋದಕ್ಕೂ ಅವಕಾಶ ಇರುತ್ತೆ. ಈಗ ಒಂದು ಸ್ವೀಪ್ ಆಕ್ಟಿವಿಟಿ ನಡೆಯುತ್ತೆ ಸ್ನೇಹಲ್ ಅವರೇ, ಈಗ ಪ್ರಚಾರವನ್ನ ಯಾವ್ದೋ ಒಂದು ಪೊಲಿಟಿಕಲ್ ಪಾರ್ಟಿ ಇಂತಿಷ್ಟು ಸಮಯದಿಂದ ಇಂತಿಷ್ಟು ಸಮಯದವರೆಗೆ ಮಾಡಬೇಕು ಅಂತ ಏನಾದ್ರೂ ಇರುತ್ತಾ, ಇಲ್ಲ ರಾತ್ರಿ ಎಷ್ಟು ಗಂಟೆಯವರೆಗೆ ಬೇಕಿದ್ರೂ ಮಾಡಬಹುದು ಅಂತ ಇನ್ಗ್ಯಾ? ಅಲ್ಲ, ಅದು ಒಂದು ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮತ್ತೆ ತಾಲೂಕಾ ಲೆವೆಲ್ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಅಲ್ಲಿ ಒಂದು ಸಿಂಗಲ್ ವಿಂಡೋ ಪೋರ್ಟಲ್ಸ್ ನಾವು ಮಾಡಿದೀವಿ. ಆ ಪೋರ್ಟಲ್ ಅಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿ ಅವ್ರು ಏನೇನು ಪ್ರೋಗ್ರಾಮ್ ಮಾಡ್ತಾ ಇದಾರೆ, ಯಾವ ಟೈಮ್ ಅಲ್ಲಿ ಮಾಡ್ತಾ ಇದಾರೆ, ಎಷ್ಟು ಜನ ಬರ್ತಾರೆ, ಎಷ್ಟು ನೀವು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ, ಲೌಡ್ ಸ್ಪೀಕರ್ ಯೂಸ್ ಮಾಡ್ತಾರೆ, ಎಷ್ಟು ಜನ ಆಡಿಯನ್ಸ್ ಅಂತ ಬರಬಹುದು, ಅದು ಎಲ್ಲ ಡೀಟೇಲ್ ಆಗಿ ಹೇಳ್ಕೊಂಡು ನಮ್ಗಿಂತ ಪರ್ಮಿಷನ್ ತಗೋಬೇಕು. ನಾವೆಲ್ಲ ಚೆಕ್ ಮಾಡ್ತೀವಿ, ಇದು ಪೊಲೀಸ್ ಒಂದು ಪೊಲೀಸ್ ಟೀಮ್ ಇರ್ತಾರೆ, ಪೊಲೀಸ್ ಕಂಪೋನೆಂಟ್ ಇರ್ತಾರೆ, RTO ಇಂದ ಇರ್ತಾರೆ, ನಮ್ಮ ರೆವೆನ್ಯೂ ಇಂದ ಇರ್ತಾರೆ, ಕಾರ್ಪೊರೇಷನ್ ಇಂದ ಇರ್ತಾರೆ. ಸೊ ಎಲ್ಲ ಟೀಮ್ ಮಾಡಿಕೊಂಡು ಆ ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೆ, ಚೆಕ್ ಮಾಡಿಕೊಂಡು ಅವರೇ ಪರ್ಮಿಷನ್ ಕೊಡ್ತಾರೆ. ಸೊ ನಾವು ಈಗ ಇಂದ ನೈಟ್ ನಾವು ಪರ್ಮಿಷನ್ ಏನು ಕೊಡಲ್ಲ, ಡೇ ಅಲ್ಲಿ ಕೂಡ ಕೊಡ್ತೀವಿ. ಮತ್ತೆ ಎಲ್ಲ ನಮ್ಮ ಮಾಡೆಲ್ ಕೂಡ ಫಂಡಾಗ ರೂಲ್ಸ್ ಫಾಲೋ ಮಾಡಿಕೊಂಡು ಅವರೇ ಅವ್ರ ಪ್ರೋಗ್ರಾಮ್ ನಡೆಸಬೇಕು. ಸೊ ಅದಕ್ಕೆ ಇದೆಲ್ಲ ಪೊಲಿಟಿಕಲ್ ಪ್ರೋಗ್ರಾಮ್ಸ್ ಪ್ರಚಾರಗಳು ಇದೆ, ಅದೆಲ್ಲ ರೆಗ್ಯುಲೇಟೆಡ್ ಹಾಕಿ ನಾವು ಮಾಡ್ತಾ ಇದೀವಿ. ಅದಕ್ಕೂ ಕೂಡ ಅವಕಾಶ ಇದೆ. ಆಮೇಲೆ ಎಷ್ಟು ಸಮಯವನ್ನ ರಾತ್ರಿ 10-11 ಗಂಟೆ ಮೇಲೆ ಏನಾದ್ರು ಪ್ರಚಾರ ಮಾಡೋದಕ್ಕೆ ಅವಕಾಶ ಇರುತ್ತಾ? ಇಲ್ಲ, ಆಲ್ರೆಡಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಕ್ಲಿಯರ್ ಆಗಿದೆ, 10 ಗಂಟೆ ತನಕ ಪ್ರಚಾರ. 10 ಗಂಟೆ ಮೇಲೆ ಹೋಗುವ ಹಾಗೆ ಇಲ್ಲ. ಇಲ್ಲಿ ಎಂಡ್ ವಿತ್ 811 ಇವರ ಕ್ವಶನ್ ಬಹಳ ಚೆನ್ನಾಗಿದೆ. ಮತದಾನದ ದಿನ ಅನಿವಾರ್ಯವಾಗಿ ಯಾರಾದ್ರೂ ಸಾವು ನೋವು ಅನುಭವಿಸಿದ್ರೆ ತೊಂದರೆ ಉಂಟಾಯ್ತು ಅಂತಂದ್ರೆ ನಮ್ಗೆ ತುರ್ತು ಮತದಾನಕ್ಕೆ ಅವಕಾಶ ಕೊಡ್ತೀರಾ ಅಂತ? ಇಲ್ಲ, ತುರ್ತು ಮತದಾನಕ್ಕೆ ಆ ತರ ಏನೂ ಅವಕಾಶ ಇಲ್ಲ. ನಾನು ಮುಂಚೆನೆ ಹೇಳಿದೀನಿ, ಇದರಲ್ಲಿ ಯಾರನ್ನು ಭೇದ ಭಾವ ಯಾರು ಇಲ್ಲ, ಯಾರೇ ಬರಲಿ ಕ್ಯೂ ಅಲ್ಲಿ ಹೋಗಿ ಒಟ್ಟಾಗಬೇಕಾಗುತ್ತೋ. ಬಟ್ ಆದ್ರೆ ತಾವು ಆತರ ಏನಾದ್ರು ಆದ್ರೆ ತಾವು ತಮ್ಮ ಪ್ಲಾನ್ ಮಾಡ್ಕೊಂಡು ಯಾವ ಸಮಯದಲ್ಲಿ ಕ್ಯೂ ಕಡಿಮೆ ಇರ್ತದೋ ಆ ಸಮಯದಲ್ಲಿ ಹೋಗಿ ಮತ ಹಾಕ್ಬಿಟ್ಟು ವಾಪಸ್ ಬರಕ್ಕೆ ಅವಕಾಶ. ಅಂದ್ರೆ ಇವರಿಗಾಗಿ ವಿಶೇಷವಾದಂತಹ ಸೌಲಭ್ಯಗಳು ಯಾವುದನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಮತದಾನ ಇರುವಂತಹದ್ದು ಕೇವಲ ಒಂದೇ ದಿನ, ಅದು ನಮ್ಮ ಮೇ 10ರಂದು ಮತಗಟ್ಟೆಗೆ ಬರಬೇಕು, ವೋಟ್ ಹಾಕಬೇಕು. ಇದಿಷ್ಟೇ. ಇದನ್ನು ಬಿಟ್ಟರೆ ಮತ್ತೆ ಬೇರೆ ಯಾವುದೇ ರೀತಿಯಲ್ಲಿ ಅವರಿಗೆ ಅವಕಾಶ ಇರೋದಿಲ್ಲ. ಇನ್ನು ಭಯಭೀತರಾಗ್ತೀವಿ ಭಯಭೀತರಾಗ್ತೀವಿ ಅಂತ ಹೇಳ್ಬಿಡ್ತಾರೆ. ಭಯ ನಿವಾರಣೆಗೋಸ್ಕರ ಅಂದ್ರೆ ಯಾವ್ಯಾವ್ದೋ ರೀತಿಯಲ್ಲಿ ಪೊಲಿಟಿಕಲ್ ಪಾರ್ಟಿ ಎದುರಿಸಬಹುದು. ಇಲ್ಲ, ಯಾರು ಎದುರಿಸಂಗಿಲ್ಲ ಆಯ್ತಾ. ಇದಕ್ಕೂ ನಾವು ಈಗಾಗಲೇ ವಲ್ನರಬಿಲಿಟಿ ಮ್ಯಾಪಿಂಗ್ ಅಂತ ಮಾಡಿದೀವಿ. ಕೆಲವೊಂದು ಬೂತ್ಗಳಲ್ಲಿ ಯಾರಾದ್ರೂ ಪ್ರೀವಿಯಸ್ ಮುಂದಿನ ಚುನಾವಣೆಗಳೆಲ್ಲ ಆಗಿರುವ ಲೆಕ್ಕಾಚಾರವನ್ನು ತಗೊಂಡು ಸುಮಾರು 170 ಪೋಲಿಂಗ್ ಬೂತ್ ಅಲ್ಲಿ ಈ ತರ ಆಗಬಹುದು ಅಂತ ನಿಟ್ಟಿನಲ್ಲಿ ನಾವು ಈಗಾಗಲೇ ಪಟ್ಟಿ ಮಾಡಿದೀವಿ. ಸೆನ್ಸಿಟಿವ್ ಪೋಲಿಂಗ್ ಬೂತ್ ಅಂತ. ನೋ ನೋ ನೋ, ಸೆನ್ಸಿಟಿವ್ ಬೇರೆ, ವಲ್ನರಬಿಲಿಟಿ ಬೇರೆ. ಆಯ್ತಾ, ಸೆನ್ಸಿಟಿವ್ ಯಾವ್ದು ಕಾರಣಕ್ಕೆ ಬೇಕಾದ್ರೆ ಇರಬಹುದು. ನಾವು ಈಗ ಸೆನ್ಸಿಟಿವ್ ಅಂತ ಪದ ಉಪಯೋಗ ಮಾಡಲ್ಲ ಎಲೆಕ್ಷನ್ ಕಮಿಷನ್. ಎರಡು ಮಾತ್ರ ಇದೆ, ಒಂದು ವಲ್ನರಬಲ್ ಬೂತ್ ಅಂಡ್ ಎರಡನೇದು ಕ್ರಿಟಿಕಲ್ ಪೋಲಿಂಗ್ ಬೂತ್. ಎರಡೇ ಪದ ಮಾತ್ರ ಇರುತ್ತದೆ. ಈ ಕ್ರಿಟಿಕಲ್ ಯಾಕೆ ಕ್ರಿಟಿಕಲ್ ಅಂತ, ಹೋದ ಎಲೆಕ್ಷನ್ ಅಲ್ಲಿ 90% ಜಾಸ್ತಿ ಪರ್ಸೆಂಟೇಜ್ ಯಾವ್ದಾ ಒಂದೇ ಒಂದು ವ್ಯಾಪ್ತಿ ಕ್ಯಾಂಡಿಡೇಟ್ ಮಾತ್ರ ಹೋಗಿದೆ, ಉಳಿದಿರೋರ್ಗೆ ಹೋಗಿಲ್ಲ ಅಂತ. ಅಥವಾ ಬಹಳಷ್ಟು ಜನರು ಬಂದು ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಂಡಿದ್ದಾರೆ, ಈ ತರ ಕೆಲವೊಂದು ಕ್ರೈಟೀರಿಯಾಗಳಿದೆ. ಆ ಪೇಸಸ್ ಅಲ್ಲಿ ಅದನ್ನು ಕ್ರಿಟಿಕಲ್ ಬೂತ್ ಅಂತ ನಾವು ಭಾವಿಸ್ತೀವಿ. ವಲ್ನರಬಲ್ ಅಂತ ಯಾರಾದ್ರೂ ಹೋಗಿ ಯಾರಿಗಾದ್ರೂ ನೀವು ವೋಟ್ ಹಾಕಕ್ ಬರಬಾರ್ದು, ನೀವಿಲ್ಲಿ ವೋಟ್ ಹಾಕ್ಬೇಕು, ಇಲ್ಲ ಇವ್ರಿಗೆ ವೋಟ್ ಹಾಕ್ಬೇಕು, ಈ ತರ ಧಮಕಿ ಹಾಕಿರುವ ಕಂಡು ಬಂದಲ್ಲಿ ಅವ್ರ ಮೇಲೆ ನಾವು ಕ್ರಮ ತಗೋಕ ಅಂತ ಕೆಲವೊಂದು ಬೂತ್ಗಳನ್ನು ನಾವು ಐಡೆಂಟಿಫೈ ಮಾಡಿದೀವಿ. ಸುಮಾರು ಒಂದು 120 ಬೂತ್ಗಳು ನಾವು ಐಡೆಂಟಿಫೈ ಮಾಡಿದೀವಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ. ಹೌದು, ಅದು ಇಲ್ಲದೆ ಈ ತರ ಆಗಬಾರ್ದು ಅಂತ ಕಾರಣಕ್ಕೆ ಕೂಡ ಕೇಂದ್ರ ಎಲೆಕ್ಷನ್ ಕಮಿಷನ್ ಕೂಡ ನಮಗೂ ಲೋಕಲ್ ಅಲ್ಲಿರುವ ಪೊಲೀಸು, ಡಿಎಆರ್ ಪೊಲೀಸು ಮತ್ತು KSRP ಅವರನ್ನು ಕೂಡ ನಾವು ಎಲ್ಲಾ ಕಡೆ ಡಿಪ್ಲಾಯ್ ಮಾಡ್ತೀವಿ. ಅದು ಜೊತೆಯಲ್ಲಿ ಸುಮಾರು 27 ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್, 27 ಕಂಪನಿ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ಇಲ್ಲಿ ನಮಗೂ ಬಂದಿದ್ದಾರೆ. ಸೊ CRPF, CASF ಎಲ್ಲ ಕೂಡ ಬಂದಿದ್ದಾರೆ. ಸೊ ಅವರು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ನಾವು ಈಗಾಗಲೇ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೂ ಮಿನಿಮಮ್ ಒಂದು 4-5 ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಕಂಪನಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಿದೆ. ಭಯಮುಕ್ತರಾಗಿ ಮತದಾನ ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ನಮ್ಮ ಮುಂದಿನ ಫೋನ್ ಕರೆ ನೋಡೋಣ. ಹಲೋ ಹಲೋ ಹಲೋ ಸರ್, ಕುಮಾರ್ ಅಂತ. ಹಾ ಹೇಳಿ ಸರ್. ಈಗ ನಮ್ಮ ಹತ್ರದಲ್ಲಿ ಗುರುತಿನ ಚೀಟಿ ವೋಟರ್ಸ್ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಗುರುತಿನ ಚೀಟಿಯನ್ನು ಉಪಯೋಗಿಸಬಹುದಾ? ಹೌದು, ತಮ್ಮಲ್ಲಿ ಸಪೋಸ್ ತಮ್ಮ ಕೈಯಲ್ಲಿ ಗುರುತಿನ ಚೀಟಿ ಇಲ್ಲ ಅಂತ, ವೋಟರ್ ಐಡಿ ಇಲ್ಲ ಅಂತ, ತಮ್ಮ BLO ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. ನಮ್ಮ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯಾ ಅಂತ. ತಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇದ್ದ ಸಮಯದಲ್ಲಿ ತಾವುಗಳು ಆಧಾರ್ ಐಡಿನೋ ಅಥವಾ ಪ್ಯಾನ್ ಕಾರ್ಡೋ ಅಥವಾ ಬ್ಯಾಂಕ್ ಪಾಸ್ಬುಕ್ಕೋ, ಈ ತರ ಡ್ರೈವಿಂಗ್ ಲೈಸೆನ್ಸ್ ಈ ತರ ಇರುವ ದಾಖಲೆಗಳನ್ನು ತಗೊಂಡೋಗಿ ವೋಟಿಂಗ್ ಹಾಕಕ್ಕೆ ಅವಕಾಶ ಇರ್ತದೆ. ಇಲ್ಲ, ವೋಟರ್ ಐಡಿ ಇದ್ರೆ ಉತ್ತಮ. ಆಯ್ತಾ, ವೋಟರ್ ಐಡಿ ಇಲ್ಲ ಅಂತ ಸಮಯದಲ್ಲಿ ನಾನು ಹೇಳ್ತಾ ಇರೋದು, ಈಗ ನಮ್ಮ ಕೇಳುವರಿಗೆ 2702812740900 2702820273 2702822 ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಬಹುದು. ಇನ್ನು ಕೇವಲ 10 ನಿಮಿಷವರೆಗೆ ನಿಮಗೆ ಅವಕಾಶ ಇರುತ್ತೆ. 08287 ಇದು ನಮ್ಮ STD ಕೋಡ್ ಸಂಖ್ಯೆ. ಇನ್ನು ಡಾಕ್ಟರ್ ಸೆಲ್ಲಮಣಿ ಅವರೇ, ನಮ್ಮ ಕೇಳುಗರಿಗೆ ನಾವೆಲ್ಲ ಜಾಗೃತಿ ಜಾಗೃತಿ ಅಂತ ಅಂದ್ಬಿಟ್ವಿ, ಮತದಾನದ ಮಹತ್ವವನ್ನು ತಿಳಿಸೋದಕ್ಕೆ ಈಗಾಗಲೇ ಸ್ನೇಹಲ್ ಅವರು ಬಹಳಷ್ಟು ಸ್ವೀಪ್ ಆಕ್ಟಿವಿಟಿಗಳನ್ನು ಮಾಡುವುದರ ಮುಖಾಂತರ ತೋರಿಸ್ತಾ ಇದ್ದೀರಿ. ಹಾಗೆ ಬಸ್ ಕೂಡ ಕಳಿಸ್ತಿರ್ಬೇಕಲ್ಲ ಡಾಕ್ಟರ್ ಸ್ನೇಹಲ್? ಒಂದು ಸ್ವೀಪ್ ಎಕ್ಸ್ಪ್ರೆಸ್, ಒಂದು ಬಸ್ ಮಾಡಿಫೈ ಮಾಡಿಕೊಂಡು ಒಂದು ಆ ಬಸ್ ಒಳಗಡೆ ಒಂದು ಮಾಡೆಲ್ ಪೋಲಿಂಗ್ ಸ್ಟೇಷನ್ ನಾವು ಮಾಡಿದೀವಿ. ಸೊ ಅದೇ ಪೋಲಿಂಗ್ ಸ್ಟೇಷನ್ ಹೆಂಗಿರಬೇಕು, PRO APRO ಪೋಲಿಂಗ್ ಆಫೀಸರ್ಸ್ ಎಲ್ಲಿ ಕೊಡ್ತಾರ, ಮಾಡೆಲ್ ಪೋಲಿಂಗ್ ಸ್ಟೇಷನ್ ಅಲ್ಲಿ ನೀವು ವೋಟಿಂಗ್ ಹೆಂಗ್ ಮಾಡಬಹುದು, ಕಂಟ್ರೋಲ್ ಯೂನಿಟ್ ಹೆಂಗಿರುತ್ತೆ, ಬ್ಯಾಲೆಟ್ ಯೂನಿಟ್ ಹೆಂಗಿರುತ್ತೆ, ಅದೆಲ್ಲ ತೋರಿಸ್ಕೊಡಕ್ಕೆ ಒಂದು ಬಸ್ ಸ್ವೀಪ್ ಎಕ್ಸ್ಪ್ರೆಸ್ ಅಂತ ಒಂದು ಮಾಡಿದೀವಿ. ನಿನ್ನೆ ಶಿವಮೊಗ್ಗ ಸಿಟಿಯಲ್ಲಿ ಅವರು ತೆರೆಗಂಡು ಲೋಕಲ್ ಜನಕ್ಕೆ ಸಿಟಿ ಜನಕ್ಕೆ ಅವರೆಲ್ಲ ನೋಡಿದ್ದಾರೆ, ಯೂಸ್ ಮಾಡಿದ್ದಾರೆ, ಮತ್ತೆ ಅವ್ರಿಗೆ ಕೂಡ ಸ್ವಲ್ಪ ಜನರೇಷನ್ ಆಯ್ತು, ಅವರ ಜನರೇಷನ್ ಆಯ್ತು. ಇವತ್ತೆ ಭದ್ರಾವತಿಯಲ್ಲಿ ಕೂಡ ಆ ಬಸ್ ತಿರುಗಾಡ್ತಾ ಇದ್ದಾರೆ ಸರ್, ತಾವೆಲ್ಲರೂ ನೋಡಿಕೊಂಡು ಒಂದು ಅವೇರ್ನೆಸ್ ಆಕ್ಟಿವಿಟಿ ಜನರೇಟ್ ಮಾಡಿ ಅಂತ. ಈ ಪ್ರತಿಯೊಬ್ಬರಿಗೂ ಬಸ್ ಮುಖಾಂತರ ಕೂಡ ಅವೇರ್ನೆಸ್ ಕೊಡೋದಕ್ಕೆ ಹೊಸ ಯೋಜನೆ ಹಾಕೊಂಡಿದ್ದೀರಿ. ನಮ್ಮ ಮುಂದಿನ ಫೋನ್ ಕರೆ. ಹಲೋ ಹಲೋ ನಮಸ್ತೆ ಸರ್. ಹಾ ನಮಸ್ತೆ, ಹೇಳಿ ಸರ್. ನನ್ನದೊಂದು ಪ್ರಶ್ನೆ ಇದೆ. ಹಾ, ಇತ್ತೀಚಿನ ದಿನಗಳಲ್ಲಿ ಮತದಾನದ ಬಗ್ಗೆ ಮಾತಾಡಬೇಕಾದ್ರೆ ಕೆಲವೊಂದು ಗ್ರಾಮಗಳು ಮತದಾನ ಬಹಿಷ್ಕಾರ ಅಂತ ಶಬ್ದವನ್ನ ಯೂಸ್ ಮಾಡ್ತಾ ಇದಾವೆ. ಈ ಮತದಾನ ಬಹಿಷ್ಕಾರ ಆ ಗ್ರಾಮಗಳಿಗೆ ಯಾವ ರೀತಿಯ ಪ್ರಯೋಜನವನ್ನ ಕೊಡ್ತವೆ ಅಥವಾ ಯಾವ ರೀತಿಯ ಪ್ರಯೋಜನ ಆಗದೇ ಅಂತದ್ ಏನಿದೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಇದ್ದಿಲ್ಲ. ಸೊ ಅದು ಹಾಗಾಗಿ ಈ ಪ್ರೋಗ್ರಾಮ್ ಅಲ್ಲಿ ಕೇಳಬಹುದಾ ಅಂತ. ಈಗ ಮತದಾನ ಬಹಿಷ್ಕಾರ ಮಾಡುವುದು ಸರಿಯಾದ ಒಂದು ವಿಧಮಾನ ಅಲ್ಲ. ಯಾಕೆ ಅಂತ, ಮತದಾನ ನಮ್ಮ ಸಂವಿಧಾನದಲ್ಲಿ ತಮ್ಗೆ ಕೊಟ್ಟಿರುವ ಹಕ್ಕು. ಈಗ ಈಗಾಗಲೇ ಕೆಲವೊಂದು ಗ್ರಾಮಗಳಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ನಾವು ಮತದಾರ ಬಹಿಷ್ಕಾರ ಮಾಡ್ತೀವಿ ಅಂತ ಕೂಗುಗಳು ಬಂದಿದೆ. ನಮ್ಮ ಲೋಕಲ್ ಆಫೀಸರ್ಗಳು ಕೂಡ ಹೋಗಿ ಅದನ್ನು ಅಟೆಂಡ್ ಮಾಡಿದ್ದಾರೆ, ಅವ್ರದ್ದು ಏನು ಸಮಸ್ಯೆ ಇದೆಲ್ಲ ಮಾತಾಡಿದ್ದಾರೆ. ಬಟ್ ಆದರೆ ಎಲೆಕ್ಷನ್ ಡಿಕ್ಲೇರ್ ಆದ ಮೇಲೆ ಚುನಾವಣೆ ನೀತಿ ಸಂಖ್ಯೆ ಅಂತ ಇರ್ತದೆ, ಆವಾಗ ಹೋಗಿ ನಾವು ಹಿಂಗೆ ಮಾಡ್ತೀವಿ, ನಿಮ್ಗೆ ಈ ಕೆಲಸ ಮಾಡಿಕೊಡ್ತೀವಿ ಅಂತ ಯಾರನ್ನು ಕೂಡ ಆಶ್ವಾಸನೆ ಕೊಡಂಗಿಲ್ಲ. ಸೊ ಆ ಸಮಯದಲ್ಲಿ ಈ ಒಂದು ವಿಚಾರವನ್ನು ಈ ಸಮಯದಲ್ಲಿ ಮಾತಾಡುವುದು ಸರಿಯಾದ ಒಂದು ವಿಧಮಾನ ಅಲ್ಲ. ಎಲೆಕ್ಷನ್ ಮುಗಿದ ಮೇಲೆ ತಾವುಗಳು ಖಂಡಿತ ತಮ್ಮ ಸಮಸ್ಯೆಯನ್ನು ತಗೊಂಡು ಬನ್ನಿ, ನಾವು ಅದನ್ನು ಖಂಡಿತ ಪರಿಶೀಲಿಸಿ ನಾವು ಸರಿಯಾದ ಕಾನೂನು ರೀತಿಯಲ್ಲಿ ಕ್ರಮ ಮಾಡಿಕೊಡ್ತೀವಿ ಅಂತ ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ. ಒಂದು ಎರಡನೇ ವಿಚಾರ, ಈ ಕೆಲವೊಂದು ಹಳ್ಳಿಗಳಲ್ಲಿ ನಮ್ಗೇನು ಕಂಡು ಬಂತ ಅಂತ, ಜನರನ್ನು ಅವರು ಹೋಗಿ ನಮ್ಮ ಆಫೀಸರ್ ಮಾತಾಡುವಾಗ ಜನರಿಗೆ ಗೊತ್ತೇ ಇಲ್ಲ, ಯಾರ ನಾವು ಹೇಳಿಲ್ಲ ಸರ್ ಆ ಊರಲ್ಲಿ ಇಬ್ಬರಿಬ್ರು ಮನೆಯವರು ಇದ್ದಾರೆ, ಇಂಥ ಮನೆಯವರು ಇದ್ದಾರೆ, ಇವರು ಮಾತ್ರ ಚುನಾವಣಾ ಬಹಿಷ್ಕಾರ ನಾವು ಅಂತ ಬೋರ್ಡ್ ಹಾಕಿದ್ದಾರೆ ಅಂತಲೂ ಕೂಡ ಬಂದಿದೆ. ಸೊ ಆ ಸಮಯದಲ್ಲಿ ಆ ಥರ ಏನಾದರೂ ಕಂಡು ಬಂದಲ್ಲಿ ಅವ್ರ ಮೇಲೆ ಕ್ರಮ ತಗೋ ಕೂಡ ಕಾನೂನಲ್ಲಿ ಅವಕಾಶ ಇದೆ. ಹಲೋ, ಅಂದ್ರೆ ಮತದಾನ ಬಹಿಷ್ಕಾರ ಮಾಡೋದ್ರಿಂದ ಏನಾದ್ರು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತಾ ಕುಮಾರ್ ಅವ್ರೆ? ಹಲೋ ಹಲೋ ಸರ್. ಅಲ್ಲ, ಈ ತರ ಮತದಾನ ಬಹಿಷ್ಕಾರ ಮಾಡೋದ್ರೆ ಅನುಕೂಲ ಆಗುತ್ತಾ? ಅದೇ ಸರ್, ಅದು ಗೊತ್ತಿಲ್ಲ, ಇತ್ತೀಚೆಗೆ ಮಾಧ್ಯಮದಲ್ಲಿ ಕೇಳ್ತಾ ಇದ್ವಿ, ಊರಿನವ್ರು ಸೇರಿ ಮತದಾನ ಬಹಿಷ್ಕಾರ ಮಾಡ್ತೀವಿ, ನಮ್ಮಲ್ಲಿ ಸಿಗ್ನಲ್ ಸಿಗ್ತಾ ಇಲ್ಲ, ಮೊಬೈಲ್ ಟವರ್ ಇಲ್ಲ, ನಮ್ಮಲ್ಲಿ ರೋಡ್ ಸರಿ ಮಾಡಿಲ್ಲ, ಇಷ್ಟು ವರ್ಷ ಆದ್ರೂ ಮಾಡಿಲ್ಲ ಅಂತ ಮಾಧ್ಯಮಗಳಲ್ಲಿ ಕೇಳಿದ್ವಿ. ಹಾಗಾಗಿ ಮತದಾನ ಬಹಿಷ್ಕಾರ ಮಾಡಿದರೆ ಅವರ ಹಕ್ಕನ್ನ ಅವರೇ ಕಳ್ಕೊಂತಾರ, ಅವ್ರ ಹಕ್ಕು ಕಳ್ಕೊಂಡ್ರಿಂದ ಏನಾದ್ರು ಭರವಸೆ ಸಿಗಬಹುದಾ ಅಂತ ಒಂದು ಡೌಟ್ ನಮಗೆ. ಅಲ್ಲ, ಈಗ ಮತದಾನದ ಹಕ್ಕನ್ನ ಕಳ್ಕೊಂಡಾಗೆ ಆಗಿಲ್ವಾ ಬಹಿಷ್ಕಾರ ಮಾಡಿದ್ರೆ? ಅದಂತೂ ನಿಜ ಸರ್, ಅವರು ಹಕ್ಕನ್ನ ಕಳ್ಕೊಂಡ್ರು, 5 ವರ್ಷದ ಮಟ್ಟಿಗೆ ಕಳ್ಕೊಂಡ್ಬಿಟ್ರು ಕೂಡ. ಹೌದು, ಮತ್ತದು ಜಿಲ್ಲಾಡಳಿತ ಕಾನೂನಾತ್ಮಕವಾಗಿ ಹೇಗೆ ಈ ಇಂತ ಸಮಸ್ಯೆನ ಪರಿಹರಿಸಬಹುದು ಅಂತ ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದ್ವಿ. ಓಕೆ, ಅಂದ್ರೆ ಸಮಸ್ಯೆಗೆ ಪರಿಹಾರ ಇರುತ್ತೆ, ಆದ್ರೆ ವೋಟ್ ಅನ್ನು ಬಹಿಷ್ಕಾರ ಮಾಡೋದಕ್ಕೆ ಹೋಗ್ಬೇಡಿ ಅನ್ನೋದನ್ನ ಹೇಳ್ತಾನೆ. ನಮ್ಮ ಮುಂದಿನ ಫೋನ್ ಕರೆಗೆ ಹೋಗ್ತೀವಿ. ಹಲೋ ಹಲೋ ಹಲೋ ಹಲೋ ಹಲೋ ಹೇಳಿ, ತಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ನಳಿನಾ ಅಂತ. ಫಸ್ಟ್ ಆಫ್ ಆಲ್ ಇವರು ಜಿಲ್ಲಾಧಿಕಾರಿಗಳಿಗೆ ನಮಸ್ಕಾರ ಹೇಳಬೇಕು. ನಮಸ್ಕಾರ ಸರ್. ಈಗ ಎಬೋ 8 ಇಯರ್ಸ್ ಇದೆ, ಮನೆ ತಾನೆ ವೋಟಿಂಗ್ ಮಾಡೋ ಪರ್ಮಿಷನ್ ಇದೆ ಅಂತ ಅಂದಿದ್ರು. ಈಗ ಪ್ರತಿ ನಾವು ಮುಂಚೆನೆ ಹೇಳಿದೀನಿ, 80+ ಇದ್ದವರು ಮತ್ತು PWD ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಹೇಳ್ತಾರೆ, ಆಮೇಲೆ ಎಮರ್ಜೆನ್ಸಿ ಸರ್ವಿಸ್, ಇವರು 3 ಜನರಿಗೂ ಕೂಡ ಎಲೆಕ್ಷನ್ ಕಮಿಷನ್ ಒಂದು ಅವಕಾಶ ಕೊಟ್ಟಿದೆ. ಅವಕಾಶ ಅಂತ ಈಗ ನಾವು 80+ ಅಂತ ಇರುವವರೆಗೂ ನಾವು 12D ಅಂತ ಒಂದು ಫಾರ್ಮ್ ಅನ್ನು ಅವ್ರ ಮನೆ ಮನೆಗೆ ತಗೊಂಡೋಗಿ ಕೊಟ್ಟಿದೀವಿ. ಅದರಲ್ಲಿ ಯಾರು ನನಗೆ ಮರಕ್ ಆಗಲ್ಲ, ಯಾಕಂತ 80+ ಇದ್ದವರು ಕೂಡ ಆರೋಗ್ಯವಾಗಿದ್ದಾರೆ, ನಾನು ಮತಗಟ್ಟೆಗೆ ಬರ್ತೀನಿ ಅಂತ ಹೇಳುವಾಗ ನೀವು ಮನೆಯಿಂದನೇ ಮಾಡ್ಬೇಕಂತ ನಾವು ಹೇಳಕ್ಕಾಗಲ್ಲ. ಸೊ ಯಾರು ಅವ್ರಿಗೂ ಬಹಳ ಬರಕ ಕಷ್ಟ ಆಗುತ್ತೋ, ಅವ್ರು ಏನಾದರೂ ಕಾಯಿಲೆ ಇದೆ, ನಾವು ಮನೆಯಲ್ಲಿ ಮಲಗಿದ್ದೀವಿ, ನಾವು ಬರಕ್ಕಾಗಲ್ಲ ಅಂತ ಇದ್ದವ್ರಿಗೂ ಸುಮಾರು ಈಗಾಗಲೇ 2360 ತನಕ ನಾವು 12D ಫಾರ್ಮ್ ಅನ್ನು ಕೂಡ ಇಶ್ಯೂ ಮಾಡಿದೀವಿ. ಅವರು 29ನೇ ತಾರೀಖು ಅವರು ಮನೆ ಮನೆಗೆ ಬಂದು ಓಟನ್ನು ಕೂಡ ಹಾಕಕ್ಕೆ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಮುಂದಿನ ಫೋನ್ ಕರೆ. ಹಲೋ ಹಲೋ ಹಲೋ ಹಲೋ ಹೇಳಿ, ತಮ್ಮ ಹೆಸರು ಹೇಳಿ. ಸರ್, ನಾವು ಇಲ್ಲಿ ಭದ್ರಾವತಿ ತಾಲೂಕು BR ಪ್ರಾಜೆಕ್ಟ್ ಇಂದ ಶಕ್ತಿನಗರ. ಹಾ ಹೇಳಿ. ರಾಜಣ್ಣ ಅಂತ ಹೇಳಿ. ಜಿಲ್ಲಾಧಿಕಾರಿಗಳಿಗೆ ನಮಸ್ಕಾರ. ನಮಸ್ಕಾರ ಸರ್. ಈಗ ಪಕ್ಷದವರು ಈಗ ಗ್ಯಾರಂಟಿ ಕಾರ್ಡ್ ಅಂತ ಹೇಳಿ ನಮ್ಗೆ ಅಶೋಕ್ ಮಾಡಿ ಇಷ್ಟು ಇಲ್ಲ ನಿಮ್ಗೆ ಗ್ಯಾರಂಟಿ ಅಂತ ಹೇಳಿ ಸೈನ್ ಮಾಡಿ ಕೊಟ್ಟು ವೋಟ್ ತಗೊಳ್ತಾ ಕೊಡಿ ನಮ್ಗೆ, ನಾವು ಇಷ್ಟು ಗ್ಯಾರಂಟಿ ಅಂತ ಹೇಳಿ ನಮ್ಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟು ಅಪ್ರೋಚ್ ಮಾಡ್ತಾ ಇದೆ. ಈಗ ಪಕ್ಷ ಬಂದು ಅವರು ಆ ಭರವಸೆಗಳು ಏನಿದಾವೆ ಆ ಕೊಟ್ಟಿದಾರಲ್ಲ ಗ್ಯಾರಂಟಿ ಕಾರ್ಡ್ ಅಲ್ಲಿ ಅದನ್ನ ಕೊಡದೆ ಹೋದಾಗ ಅವ್ರ ವಿರುದ್ಧ ನಾವು ಯಾವ್ದೇ ಕಾನೂನು ರೀತಿ ಕ್ರಮ ತಗೋಬಹುದಾ? ನೋಡಿ, ಅದು ತಮಗೂ ತಮ್ಮ ಚುನಾಯಿತ ಪ್ರತಿನಿಧಿಗಳಿಗೂ ಮಧ್ಯದಲ್ಲಿ ಬರುವ ವಿಚಾರ, ಆಯ್ತಾ? ಸರ್, ಅಂದ್ರೆ ಈಗ ಆ ರೀತಿ ಗ್ಯಾರಂಟಿ ಕೊಟ್ಟರೆ ನಾವು ಕೋರ್ಟ್ ಗೆ ಹಾಕ್ಬಹುದಾ? ಕೋರ್ಟ್ ಅಲ್ಲಿ ಕೇಸ್ ಆಗ್ಬಹುದಾ ಅಂತ ತಾವು ಕೇಳ್ತಾ ಇರೋದಲ್ವಾ? ಅವರು ಇಲ್ಲ, ಅದು ಅವ್ರ ರೈಟಿಂಗ್ ಅಲ್ಲಿ ನೀವು ಇದರಲ್ಲಿ ತಗೊಂಡಾಗ ಆಗ್ಬಹುದು. ಸಿ, ಇಲ್ಲ ನಿಮ್ಮ ಅದು ಅಫಿಷಿಯಲಿ ಇರೋದಿಲ್ಲ. ಏನಾಗುತ್ತೆ ಅಂತಂದ್ರೆ ನೀವು ತೀರ್ಮಾನ ಮಾಡಬೇಕಾಗತ್ತೆ. ಯಾವುದೇ ಒಂದು ಕಾರ್ಡ್ ನ ಕೊಟ್ಟರೆ ನಿಮ್ಗೆ ಅದು ಅನುಕೂಲನ ಅನ್ನೋದನ್ನ ನೀವು ತಿಳ್ಕೊಂಡು ಮತದಾನ ಇರೋದೇ ಅದಕ್ಕಲ್ವಾ ಯಜಮಾನ್ರೆ, ಮತದಾನವನ್ನು ನೀವು ಯೋಚನೆ ಮಾಡಿ ಯಾರಿಗೆ ಮತ ಹಾಕ್ಬೇಕು ಅಂತ ತೀರ್ಮಾನ ಮಾಡೋದು ನಿಮ್ದು. ನಮ್ಮ ಮುಂದಿನ ಫೋನ್ ಕರೆ. ಹಲೋ ಸರ್, ನಮಸ್ಕಾರ. ನಮಸ್ತೆ, ಹರೀಶ್ ಕುಮಾರ್ ಅಂತೇಳಿ, ಹೊಸನಾರ ತಾಲೂಕಿಂದ ಸರ್. ಹಾ ಹೇಳಿ ಸರ್. ಈಗ ಈ ವರ್ಷ 80 ವರ್ಷದ ಮೇಲ್ಪಟ್ಟವರಿಗೆ ಮನೆಯಲ್ಲೇನೆ ವೋಟಿಂಗ್ ವ್ಯವಸ್ಥೆ ಮಾಡಿದೆ, ಅದೊಂದು ಒಳ್ಳೆ ವಿಚಾರ ಸರ್. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಅದ್ರ ಜೊತೆಲಿ ಈಗ 1 ವರ್ಷದ ಆದ್ರೆ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಯವರಿಗೆ ಹೋಗಿತ್ತ ಅಕಸ್ಮಾತ್ ಏನೋ ಅನಿವಾರ್ಯ ಕಾರಣಗಳಿಂದ, ಇಲ್ಲಿ ವೋಟಿಂಗ್ ಪವರ್ ಇರುತ್ತೆ ಸರ್. ಆನ್ಲೈನ್ ಏನಾದ್ರು ವೋಟ್ ಹಾಕ್ಲಿಕ್ಕೆ ಅವಕಾಶ ಇದೆ ಸರ್? ಅವ್ರೇನೋ ಅನಿವಾರ್ಯ ಬರಲಿಲ್ಲ ಅಂದ್ರೆ ಆತರ ಏನೋ ವ್ಯವಸ್ಥೆ ಇದೆಯಾ? ಆಯ್ತು, ತಮ್ಮ ಎರಡನೇ ಕ್ವಶನ್ ಫಸ್ಟ್ ನಾನು ಉತ್ತರ ಕೊಡ್ತೀನಿ. ಆನ್ಲೈನ್ ಅಲ್ಲಿ ವೋಟ್ ಹಾಕಕ್ ಅವಕಾಶ ಇಲ್ಲ. ಆನ್ಲೈನ್ ಅಲ್ಲಿ ವೋಟ್ ಹಾಕಕ್ಕೂ ETBBS ಇರುವುದು ಬರೀ ನಮ್ಮ ಸೇನೆಯಲ್ಲಿ ಕೆಲಸ ಮಾಡೋರ್ಗೆ ಮಾತ್ರ ಆ ಒಂದು ಅವಕಾಶ ಇರುತ್ತದೆ. ಆಯ್ತಾ? ಎರಡನೆಯದು, ಅನಿವಾರ್ಯತವಾಗಿ ಬೇರೆ ಕಡೆ ಹೋದ್ರು ಕೂಡ ಅವ್ರು ಎಲ್ಲಿ ವೋಟಿಂಗ್ ರೈಟ್ಸ್ ಇದೆಯೋ ಅಲ್ಲಿ ಹೋಗಿ ವೋಟ್ ಹಾಕ್ಬೇಕಾಗುತ್ತೆ ಒಂದು. ಎರಡನೆಯದು, ತಾವು ಕೇಳಿರುವುದು 80 ವಯಸ್ಸಿಗೆ ಮೇಲ್ಪಟ್ಟವರೆಗೂ ಮನೆಯಲ್ಲಿ ಇದ್ದು ವೋಟ್ ಹಾಕಕ್ಕೆ. ನನಗೆ ಜಸ್ಟ್ ತಮ್ಮ ಕಾಲಕ್ಕೆ ಮುಂದೆ ಒಬ್ಬರು ಮಾತಾಡಿದ್ರು, ಅವ್ರಿಗೆ ಅದೇ ಉತ್ತರ ಕೊಟ್ಟಿದ್ದೀನಿ. ಸೊ ಈಗ ನಾವು ಏನ್ ಮಾಡ್ತೀವಿ, 80 ವರ್ಷ ಮೇಲ್ಪಟ್ಟವರು ಪ್ಲಸ್ ನಮ್ಮ ಯಾರು ನಮ್ಮ ಅಂಗವಿಕಲರು ಯಾರಿದ್ದಾರೋ ಅವ್ರಗಳಿಗೂ ಕೂಡ ನಾವು ಒಂದು ಅವಕಾಶವನ್ನು ಕೊಟ್ಟಿರ್ತೀವಿ. 13ನೇ ತಾರೀಕು ಎಲೆಕ್ಷನ್ ಡಿಕ್ಲೇರ್ ಆಗಿ ಅಲ್ಲಿಂದ 5 ದಿನ ತನಕ ನಾವು ಯಾರೆಲ್ಲ ಆತರ ಇದ್ದಾರೋ ಅವ್ರ ಕಡೆಯಿಂದ ಫಾರ್ಮ್ 12D ಅಂತ ಒಂದು ಫಾರ್ಮ್ ಅನ್ನು ಕಲೆಕ್ಟ್ ಮಾಡ್ತೀವಿ. ಆ ಫಾರ್ಮ್ ಫಿಲ್ ಮಾಡಿ ಕೊಟ್ಟಿರೋರ್ಗು ನಾವು ಬರೋ 29ನೇ ತಾರೀಕು ಮನೆ ಮನೆಗೆ ಹೋಗಿ ವೋಟಿಂಗ್ ಮಾಡ್ತೀವಿ ಕೊಟ್ಟವರಿಗೆ ಮಾತ್ರ. ಈಗ ಇಲ್ಲಿ ತನಕ 2,300 ಜನರು ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ಈಗ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಮುಂದಿನ ಫೋನ್ ಕರೆ. ಹಲೋ ಹಲೋ, ನಮಸ್ಕಾರ ಸರ್. ಲೈನ್ ಸಿಕ್ತಾ? ಲೈನ್ ಸಿಕ್ಕಿದೆ, ಮಾತಾಡ್ತಾ ಇದ್ದೀರಿ. ನೀವು DC ಅವರು ಮತ್ತು CEO ಅವರು ಇಬ್ರು ಸ್ಟುಡಿಯೋದಲ್ಲಿ ಇದ್ದಾರೆ, ಹೇಳಿ. ನಮಸ್ಕಾರ ಸರ್. ನಮಸ್ತೆ, ನಮ್ಮ ಹೆಸರು ಅಂತ ಸರ್. EVM ಮಿಷಿನ್ಗಳ ಬಗ್ಗೆ ಸ್ವಲ್ಪ ಡೌಟ್ ಇದೆ ಸರ್ ನಮ್ಗೆ, ಕ್ಲಾರಿಫಿಕೇಶನ್ ಬೇಕಾಯ್ತು. ಈಗ ಸ್ನೇಹಲ್ ಅವರು ಇದೇ ಆಕ್ಟಿವಿಟಿಯನ್ನ ಜನಜಾಗೃತ ಮಾಡೋದಕ್ಕೆ ನಿಮ್ಮ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಬಹಳ ಮುಖ್ಯವಾದ ಪ್ರಯತ್ನ ಮಾಡ್ತಿದ್ದಾರೆ, ಅವರೇ ಹೇಳ್ಬಿಡ್ತಾರೆ ಕೇಳಿ. ಸ್ನೇಹಲ್ ಅವರೇ, EVM ಮಿಷಿನ್ ಬಗ್ಗೆ ಬಹಳ ಕಟ್ಟುನಿಟ್ಟಾಗಿ ನೀವು ಕ್ರಮಾನ ಜರುಗಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ಅಂದ್ರೆ ಅದರಲ್ಲಿ ಪೋಲ್ ಆಗ್ತಾ ಇದೆ ಅಂತ ಸ್ವಲ್ಪ ಮಾಹಿತಿ ಕೆಲವರ ಕಡೆಯಿಂದ. ಗೊತ್ತಾಯ್ತು, ತಾವು ಹೇಳಿರುವ ಪ್ರಶ್ನೆ ನನಗೆ ಅರ್ಥ ಆಯ್ತು. ಎಲೆಕ್ಟ್ರಾನಿಕ್ ವೋಟಿಂಗ್ ಯಾಕೆಂದ್ರೆ ಎಲ್ಲಾ ಕಡೆ ತುಂಬಾ BJP ಅಂತೇಳಿ ತುಂಬಾ ನಮ್ಗೆ BJP ಕಡೆಯಿಂದ ತುಂಬಾ ಅನ್ಯಾಯ ಆಗಿದೆ. ತುಂಬಾ ಅಲ್ಲ, ಒಂದು ಒಂದು ಒಂದು ನೀವು ಒಂದು ಇಲ್ಲಿ ಯಾವುದೇ ಪಕ್ಷ ಬೇಡ, ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಕೇಳ್ಬಿಡಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಂತ ಇರುವ ವಿಚಾರ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅದು ಒನ್ ಆಫ್ ದ ಸ್ಟ್ಯಾಂಡ್ ಅಲೋನ್ ಮಿಷಿನ್. ಆಯ್ತಾ? ಸೊ ಫಸ್ಟ್ ವಿಚಾರ ಏನಂತ, ಅದು ಯಾರನ್ನು ಕೂಡ ಎಲ್ಲಿನೂ ಕೂಡ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ, ಯಾರನ್ನು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ಅದರಲ್ಲಿ ಇರುವುದು 1-time ಪ್ರೋಗ್ರಾಮಬಲ್ ಚಿಪ್. ಆಯ್ತಾ? ಒಂದು ಸಾರಿ ಅದನ್ನು ನಾವು ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟಿದೀವಿ, ಅದನ್ನು ಬದಲಾವಣೆ ಮಾಡಕ್ಕೆ ಅವಕಾಶ ಇಲ್ಲ. ಎರಡನೇ ವಿಚಾರ. ಮೂರನೇ ವಿಚಾರ, ಆ ವೋಟಿಂಗ್ ಮಿಷಿನ್ ಎಲ್ಲಿ ಹೋಗುತ್ತಾ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಏನೋ ಫಸ್ಟ್ ರ್ಯಾಂಡಮೈಸೇಷನ್, ಸೆಕೆಂಡ್ ರ್ಯಾಂಡಮೈಸೇಷನ್, ಥರ್ಡ್ ರ್ಯಾಂಡಮೈಸೇಷನ್ ಮಾಡುವಾಗ ಯಾವ ಬೂತ್ಗೂ ಯಾವ ಮಿಷಿನ್ ಹೋಗುತ್ತಾ ಅಂತ ತೀರ್ಮಾನ ಆಗುತ್ತೋ ಹೊರತು ನಾವು ಕಣ್ಮುಚ್ಕೊಂಡು ಇದು ಹಿಂಗೆ ಹೋಗುತ್ತೋ ಇವ್ರಿಗೆ ಇಷ್ಟು ಪೋಲ್ ಆಗುತ್ತಾ ಅಂತ ಹೇಳಕ್ ಅವಕಾಶ ಇಲ್ಲ. ಅದು ಇಲ್ಲದೆ ನಾಲ್ಕನೇ ವಿಚಾರ, ಪ್ರತಿಯೊಂದು ಸ್ಟೇಜ್ ಆಫ್ EVM ಪ್ರಿಪರೇಷನ್ ಅಲ್ಲಿನೂ ಕೂಡ ಪ್ರತಿ ಒಂದು ಕ್ಯಾಂಡಿಡೇಟ್ಗೂ ಅಥವಾ ಪ್ರತಿ ಒಂದು ಪೊಲಿಟಿಕಲ್ ಪಾರ್ಟಿಗೂ ಕೂಡ ನಾವು ಅವಕಾಶ ಕೊಡ್ತೀವಿ. ಮಾಕ್ ಪೋಲ್ ಮಾಡಿ ಅದನ್ನು ನೋಡಕ್ಕೂ ಕೂಡ ಅವಕಾಶ ಇರುತ್ತದೆ. ಉದಾಹರಣೆಗೆ ಫಸ್ಟ್ ಲೆವೆಲ್ ಆಫ್ ಚೆಕಿಂಗ್ ಈಗಾಗಲೇ ಆಗಿದೆ. ಎಲ್ಲಾ ಪೊಲಿಟಿಕಲ್ ಪಾರ್ಟಿಗೆ ಕೂಡ ನಾವು ಕರೆ ಕೊಟ್ಟಿದ್ದೀವಿ. ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಕೂಡ ಬಂದು ಅದರಲ್ಲಿ ಭಾಗವಹಿಸಿದ್ದಾರೆ. ಒಂದು. ಎರಡನೆಯದು, ಆಲ್ರೆಡಿ ಈಗ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅನ್ನು ನಾವು ಎಲ್ಲಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಅದರಲ್ಲಿ EVM ಕಮಿಷನಿಂಗ್ ಬರುವ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಆವಾಗ ಅಲ್ಲಿರುವ ಎಲ್ಲಾ ಕ್ಯಾಂಡಿಡೇಟ್ಗಳು ಕೂಡ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೋ ಅವ್ರ ಅಷ್ಟು ಜನರು ಕೂಡ ಹೋಗಿ ಅದನ್ನು ನೋಡಕ್ಕೆ ಒಂದು ಅವಕಾಶ ಇರ್ತದೆ. ಅವರುಗಳು ಕೂಡ ಅದನ್ನು ಹೋಗಿ ನೋಡಕ್ಕೆ ಒಂದು ಅವಕಾಶ ಇರ್ತದೆ, ಅದನ್ನು ನೋಡಬಹುದು. ಸೊ ಇಷ್ಟೆಲ್ಲ ಇದ್ದಾಗ ಯಾರನ್ನು ಕೂಡ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಲ್ಲಿ ಈ ಮಾಲ್ ಪ್ರಾಕ್ಟೀಸ್ ಮಾಡಕ್ಕೆ ಅವಕಾಶನೇ ಇಲ್ಲ. ಎರಡನೆಯದು, ಎಲೆಕ್ಷನ್ ಕಮಿಷನ್ ಆಲ್ಸೋ ಬಹಳಷ್ಟು ಸಾರಿ ಹೇಳಿದೆ, ನಾವು ನಿಮಗೂ ಅವಕಾಶ ಕೊಡ್ತೀವಿ, ಆಮೇಲೆ ಒಂದು ಮಾಡಿ ತೋರಿಸಿ, ಈ ರೀತಿಯ ಮಾಡಿ ತೋರಿಸಿ ಅಂತಾನೆ ಕೂಡ ಹೇಳಿದ್ದಾರೆ. ಇಲ್ಲಿ ತನಕ ಕೂಡ ಯಾರನ್ನು ಕೂಡ ಇಲ್ಲ ಎಲ್ಲ ಇದು ಹಿಂಗಿದೆ ಅಂತ ಮಾಡಿ ತೋರ್ಸಕ್ ಆಗಿಲ್ಲ. ಒಂದು ಎರಡನೇ ವಿಚಾರ, ಇದು ಏನು ಫುಲ್ ಪ್ರೂಫ್, ಇಷ್ಟು ವರ್ಷನೂ ಕೂಡ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಲ್ಲಿ ವಿತೌಟ್ ಎನಿ ಹಿಕಪ್ಸ್ ಇಲ್ಲದೆ ಮಾಡ್ಕೊಂಡು ಬಂದಿದೀವಿ. ಕೆಲವೊಂದು ವಾಟ್ಸ್ಆಪ್ ಗಳಲ್ಲಿ, ಫೇಸ್ಬುಕ್ ಗಳಲ್ಲಿ, ಸೋಶಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಹಿತಿಗಳು ಬರುತ್ತೆ, ಅದನ್ನು ನಂಬಬೇಕಾದ ಅವಶ್ಯಕತೆ ಇಲ್ಲ. ಇದು ಇಲೆಕ್ಷನ್ ಟೈಮ್ ನಲ್ಲಿ ಈ ತರಹದ ತಪ್ಪು ಮಾಹಿತಿಗಳು ಬಹಳಷ್ಟು ಬೇರೆ ಬೇರೆ ಕಾರಣಗಳಿಗೆ ಬರೋದು ಇರುತ್ತೆ ಸಲಮಣಿ ಅವರೇ. ಖಂಡಿತ, ಇದನ್ನ ಯಾವುದನ್ನು ನಂಬೇಡಿ. ನಿಮ್ಗೆ ನಂಬಬೇಕಾದಂತ ಮಾಹಿತಿ ನಿಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಖಂಡಿತ ಚುನಾವಣಾ ವೆಬ್ಸೈಟ್ ನಲ್ಲಿ ಸಿಗುತ್ತೆ, ಅದನ್ನ ಅಧಿಕೃತವಾಗಿ ನಂಬಬಹುದು. ಇಲ್ಲಿ ಬಹಳ ಒಂದು ನಿಮಿಷ ಸಮಯಾವಕಾಶ ಇದೆ, ಬಹಳ ಕುತೂಹಲದ ಒಂದು ಪ್ರಶ್ನೆ ಇದೆ. 765 ಎಂಡ್ ವಿತ್ ನಂಬರ್ ಹೇಳ್ತಾರೆ, ಚೆಕ್ ಪೋಸ್ಟ್ ನಲ್ಲಿ ಹಣ ಹಿಡಿತೀರಲ್ವಾ, ಬಂಗಾರ ವಸ್ತು ಎಲ್ಲ ಹಿಡಿತೀರಿ, ಯಾರಿಗೆ ಹೋಗುತ್ತೆ ಅಂತ ಕೇಳ್ತಾರೆ. ಬಂಗಾರ ವಸ್ತುಗಳು ಅಥವಾ ಹಣ ಹಿಡಿಯುವಾಗ ಅದನ್ನು ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿದಾಗ ಅವ್ರ ಹತ್ರ ಸರಿಯಾದ ದಾಖಲೆಗಳಿತ್ತು, ಅವ್ರದೇ ಆದಾಗಿದ್ದಾಗ ಅದನ್ನು ನಾವು ರಿಲೀಸ್ ಮಾಡ್ತೀವಿ. ಸಪೋಸ್ ಅವ್ರ ಹತ್ರ ಸರಿಯಾದ ದಾಖಲೆಗಳಿಲ್ಲ ಅಂತ ಸರ್ಕಾರಕ್ಕೂ ಅದನ್ನು ಡೆಪಾಸಿಟ್ ಮಾಡಿಬಿಟ್ಟು ಅವ್ರಿಗೂ ಅವಕಾಶ ಕೊಡ್ತೀವಿ. ನೋಡಪ್ಪ, ನಿಮ್ದು ಈ ತರ